ನೀವು ಖರೀದಿ ಮಾಡ್ಕೊಂಡ್ಬಂದು ಆ ದನಗಳನ್ನ ಬೆಳೆಸಿ ನೀವು ಅದರಿಂದ ಉತ್ಪನ್ನ ತೆಗಿಬೇಕಾದಪ್ಪ ಅಂತಂದ್ರೆ ಅದಕ್ಕೆ ಮತ್ತು ನಿಮ್ ಸ್ವಂತ ಇದ್ದಂತ ನಿಮ್ ಮನೇಲಿ ಹುಟ್ಟಿದಂತ ಕರಿಗಳನ್ನ ಸರಿಯಾಗಿ ನೀವು ಪಾಲನೆ ಮಾಡಿದ್ರೆ ನಿಮ್ಗೆ ಅದಕ್ಕಿಂತ ಹೆಚ್ಚಿನ ಒಂದು ಲಾಭಾಂಶ ಬರುತ್ತೆ. ಹೈನುಗಾರಿಕೆ ಲಾಭದಾಯಕ ಆಗ್ಬೇಕಂದ್ರ ಬೇರೆ ಕಡೆಯಿಂದ ಜಾನುವಾರುಗಳನ್ನು ಖರೀದಿ ಮಾಡಿದ್ರೆ ಉತ್ತಮ ಅಲ್ಲ ತಾವು ಹೇಳ್ತಾ ಇದ್ರಿ ಸರ್, ಅದು ಯಾವ ರೀತಿ ಅಂತ ನಮ್ಗೆ ಹೇಳ್ತೀರಾ? ಫಸ್ಟ್ ಹೈನುಗಾರಿಕೆ ಯಾವ ರೀತಿ ನಾವು ತಳಿಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೇನೆ. ಈ ಹೈನುಗಾರಿಕೆ ನಮ್ಮ ದನಗಳನ್ನ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ಈಗ ನಮ್ಮ ಲೋಕಲ್ ದೇಶಿ ತಳಿಗಳು ಅಂದ್ರೆ ಸ್ಥಳೀಯವಾಗಿರುವಂತ ನಮ್ಮಲ್ಲಿ ದೇಶಿ ತಳಿ ಅಂತಾರೆ, ಓಕೆ. ಆ ತಳಿಯಿಂದ ಇರುವಂತ ಹಾಲಿನ ಉತ್ಪನ್ನ ಏನಕ್ಕೈತಿ ಕಡಿಮೆ ಇದೆ. ನಿಮಗೆ 3 ಲೀಟರ್ 4 ಲೀಟರ್ ಒಂದ್ ಹೊತ್ತಿಗೆ ಕೊಡುವಂತ ಸಿಗಬಹುದು. ಆಮೇಲೆ ಆದಷ್ಟು ನಿಮ್ಮ ಜವಾರಿ ಅಂತೀವಿ ಸ್ಥಳೀಯ ಜವಾರಿ ಹಾಕಿಕೊಳ್ಳಿ ನಿಮ್ಗೆ ಅಷ್ಟೇ 2 ಲೀಟರ್ 3 ಲೀಟರ್ ಬಂದ್ಲಿ ಒಂದ್ ಹೊತ್ತು ಕೊಡ್ಬೇಕಾದ್ರೆ ಬಹಳ ಆಗ್ತಾವ. ಅದೇ ನೀವು ಸುಧಾರಿತ ತಳಿಗಳನ್ನ ಹೈನುಗಾರಿಕೆ ತಗೊಂಬಂದ್ರಪ್ಪ ಅಂತಂದ್ರೆ ಆಮೇಲೆ ನಮ್ಮ ಲೋಕಲ್ ಇರುವಂತಹ ದನಗಳನ್ನ ಸ್ಥಳೀಯ ದನಗಳಿಗೆ ನೀವು ಉತ್ತಮವಾದಂತ ಹಾಲು ಕೊಡುವಂತ ಒಂದು ತಳಿಗಳಿಂದ ಸಂಕೀರ್ಣ ಮಾಡಿಸಿ ಅದರಿಂದ ಕರುಗಳು ಹುಟ್ಟಿದಪ್ಪ ಅಂತಂದ್ರೆ ಆ ಕರುಗಳಿಂದ ನಿಮಗೆ ಹೆಚ್ಚಿನ ಒಂದು ಹಾಲನ್ನ ಪಡೆಯಬಹುದು, ಉತ್ಪಾದನೆ ಮಾಡಬಹುದು. ಇಲ್ಲ ನಾವು ನೇರವಾಗಿ ಮಾರ್ಕೆಟ್ನಲ್ಲಿ ಹೋಗಿ ನಿಮಗೆ ಸುಧಾರಿತ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ಬರ್ಬಹುದು. ಈಗ ಎಮ್ಮೆ ತಳಿಯಲ್ಲಿ ನೀವು ಹೆಚ್ಚಿನ ಹಾಲು ಕೊಡ್ಬೇಕಂತಂದ್ರೆ ಈ ಮುರಾ ತಳಿ ಅಂತದ, ಸಾಯಿವಾಲ್ ಅಂತದ, ಹಿಂಗ್ ಬೇರೆ ಬೇರೆ ಜಫರ್ಬಾದಿ ಅಂತದ, ಫಂಡರ್ಪುರಿ ಅಂತದ, ಆಮೇಲೆ ಇಲ್ಲೇ ನಮ್ ಧಾರವಾರಿ ತಳಿ ಅಂತ ನಮ್ಮ ಲೋಕಲ್ ತಳಿನೂ ಅದ. ಈ ರೀತಿ ಸಾಕಷ್ಟು ನಿಮಗೆ ಸುಧಾರಿತ ತಳಿಗಳನ್ನ ಅದಾವ. ಅಂದ್ರೆ ಆಕಳುಗಳ ನೀವು ಹೈನುಗಾರಿಕೆ ಮಾಡ್ರಿ ಅಥವಾ ಎಮ್ಮೆಗಳನ್ನ ಮಾಡ್ಲಿ, ಆ ಒಂದು ಹೈನುಗಾರಿಕೆ ನೀವು ಆಕಳುಗಳು ಖರೀದಿ ಮಾಡ್ಬೇಕಂತಂದ್ರೆ ಅವು ಖರೀದಿ ಮಾಡಕಂತಂದ್ರೆ ಅದೊಂದು ಗುಣಧರ್ಮ ಇರ್ತಾವ. ಹೈನುಗಾರಿಕೆ ಒಂದು ಆಯ್ಕೆ ಮಾಡುವಂತ ಎಮ್ಮೆ ಇರಬಹುದು ಆಕಳುಗಳು, ಅದು ಹೆಂಗಿರ್ಬೇಕಂತಂದ್ರೆ ಅದ್ರ ಚರ್ಮ ಅತಿ ತೆಳುವಾಗಿ ನಯವಾಗಿರ್ಬೇಕು, ಆಮೇಲೆ ಎದೆ ಭಾಗ ಮುಂಭಾಗ ಏನೈತಿ ಎರಡು ಕಾಲಿನ ನಡುವಕ್ಕೆ ಎದೆ ಭಾಗ ಅಗಲವಾಗಿರ್ಬೇಕು, ಆಮೇಲೆ ಹಿಂದಿನ ಎರಡು ಕಾಲಿನ ಅಂತರದಲ್ಲಿ ಆ ಭಾಗನು ಅಗಲವಾಗಿರ್ಬೇಕು. ಆಮೇಲೆ ಕೆಚ್ಚಲ ಅಂತ ಹೇಳ್ತೀವಿ ನಾವು ಹಾಲು ಉತ್ಪಾದನೆ ಮಾಡೋದು, ಅಂದ್ರೆ ಹಾಲು ಅದು ಮುಂದೆ ಮತ್ತೆ ಹಿಂದೆ ಅಗಲ ವಿಸ್ತಾರವಾಗಿರ್ಬೇಕು. ಆಮೇಲೆ ನಾಲ್ಕು ಮಲೆ ತೊಟ್ಟಗಳು ಮಲೆ ಅಂತಿರಲ್ಲ ನೀವು, ಅದು ಇಕ್ವಿಟಿ ಎಷ್ಟು ಅಂತ ನಾವು ಅಂದ್ರೆ ಸಮಾನ ಅಂತರದಲ್ಲಿ ನಾಲ್ಕು ಮಲೆ ಇರಬೇಕು, ಸಮಾನ ಸೈಜ್ ಅಲ್ಲಿ ಇರಬೇಕು, ಆ ರೀತಿ ಇರಬೇಕು. ಮತ್ತೆ ನೀವು ಹಾಲಿನ ನರ ಅಂತೀವಿ ನಾವು ಮಿಲ್ಕ್ ವೇನ್, ಮಿಲ್ಕ್ ವೇನ್ ಅಂತಂದ್ರೆ ಅದಕ್ಕೆ ಹಾಲಿನ ನರ ಹೆಂಗಿರುತ್ತಲ್ಲ ಅದು ಎಷ್ಟು ದಪ್ಪ ಇರ್ತೈತಿ ಕೆಚ್ಚಲ ಮ್ಯಾಗ, ಆಮೇಲೆ ಎಷ್ಟು ಅದು ಜಿಗ್ಜಾಗ್ ಅಂತೀವಿ ಅಂಕಡಂಕ ಅಂಕಡಂಕ ಇರ್ತೈತಲ್ಲ ಅಷ್ಟು ಪ್ರಮಾಣದಾಗ ಅದು ಹಾಲು ಜಾಸ್ತಿ ಇರ್ತೈತಿ. ಆಮೇಲೆ ಕಣ್ಣು ಕಾಂತಿಯುತ ಆಗಿರ್ಬೇಕು, ಹೆಲ್ದಿ ಇರಬೇಕು, ಇವೆಲ್ಲ ಗುಣಧರ್ಮಗಳನ್ನ ನೀವು ಸರಿಯಾಗಿ ನೋಡಿಕೊಂಡು ಆಮೇಲೆ ನೀವು ಹೈನುಗಾರಿಕೆ ಮಾಡಕ್ಕೆ ಹಿಂಡುವಂತ ದನಗಳನ್ನ ಖರೀದಿ ಮಾಡಬೇಕಾದ್ರೆ ಆದಷ್ಟು ನೀವು ಒಂದು ಅಥವಾ ಎರಡು ಸುಳು ದನಗಳನ್ನು ಮಾಡೋದು ಬಹಳ ಉತ್ತಮ. ನಿಮಗೆ ಮೊದಲೇ ಸುಳು ಇತ್ತು ಅಂತ ನೀವು ತಗೊಂಬಂದ್ರಪ್ಪ ಅಂದ್ರೆ ಅದು ಗರ್ಭಧರಿಸಿ ಈದ ಮೇಲೆ ಕರು ಕೂಡ ಹಾಕಬೇಕಾತಪ್ಪ ಅಂತಂದ್ರೆ ಅದು ಕೆಲವೊಮ್ಮೆ ಸರಿಯಾಗಿ ಹಾಲು ಕೊಡಂಗಿಲ್ಲ, ಅದು ರೂಢಿ ಇರಂಗಿಲ್ಲ ಇನ್ನು, ಅದಕ್ಕೆ ರೂಢಿ ಆಗ್ಬೇಕಾತಪ್ಪ ಮತ್ತೊಂದು ಒಂದ್ 2-3 ತಿಂಗಳು 6 ತಿಂಗಳು ಹೋಗ್ಬೇಕು, ಇದೊಂದು ಸೂಲು ಹೆಚ್ಚು ಕಡಿಮೆ ನಿಮಗೆ ಮೊದಲಿನ ರೀತಿಯಲ್ಲಿ ಆ ಪ್ರಮಾಣದಾಗ ಹಾಲು ಬರಂಗಿಲ್ಲ. ಅದೇ ನೀವು ಸೂಲ್ಗೊಂಡದ್ದು ಒಂದು ಕರು ಕೊಟ್ಟ ಮೇಲೆ ಅಂದ್ರೆ 2 ಅಥವಾ 3 ತಂದ್ರಪ್ಪ ಅಂದ್ರೆ ಅದರಲ್ಲಿ ನಿಮಗೆ ಹಾಲಿನ ಇಳುವರಿನೂ ಜಾಸ್ತಿ ಇರ್ತೈತಿ, ಅವು ಹಾಲು ಹಿಂಡಬೇಕಂತಂದ್ರೆ ಯಾವ ತಕರಾರು ಇರಂಗಿಲ್ಲ, ಅಂದ್ರೆ ಆಲ್ರೆಡಿ ಅವಕ್ಕೆ ರುಡ ಇರ್ತೈತಿ. ಅದ್ರ ಸಂಬಂಧ ನಾವೇನ್ ಹೇಳ್ತೀವಿ ಆದಷ್ಟು ನೀವು 2 ಮತ್ತು 3 ಸುಳಿದ್ರೆ ಜಾನುವಾರುಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ನೀವು ಆದಷ್ಟು ನೀವು ಇಲ್ಲ ಹಿಂದಿದ್ದು ತರಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಕರು ಹಾಕಿದ ತಕ್ಷಣ ನಾವು ತಗೊಂಬಂದೀವಪ್ಪ ಅಂತಂದ್ರೆ ನಮಗೆ ಹೈನುಗಾರಿಕೆ ಚೆನ್ನಾಗತ್ತೆ ಅಂತ ಉದ್ದೇಶ ಇತ್ತಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಈಗ ಮಾರ್ಕೆಟ್ ನಾಗ ಹೋದ್ರಪ್ಪ ಅಂತಂದ್ರೆ ದಲ್ಲಾಳಿಗಳು ಬಾಳ ಇರ್ತಾರೆ, ಎಂದೋ ಇರ್ತದೆ ಈಗ 2-3 ತಿಂಗಳು ಇರ್ತದೆ ಇಲ್ಲದೆ ಅದಕ್ಕೆ ಯಾವ್ದೋ ಒಂದು ಮತ್ತೊಂದು ಕರ ತಂದು ಹಚ್ಚಿದಾರೆ, ಹಚ್ಚಿದ ಕರ ಅದರ ಈಗ ಹುಟ್ಟಿ 1 ತಿಂಗಳಾಗಿತ್ತು ಅಂತ ಹೇಳ್ತಾರೆ. ಜಾನುವಾರು ಮಾರ್ಕೆಟ್ ಮೋಸ ಬಾಳ ಆಗ್ತಾವ ಯಾಕಂದ್ರೆ ಈ ದಲ್ಲಾಳಿಗಳಿಂದ. ಅದಕ್ಕೆ ನಾವು ಆದಷ್ಟು ಜಾನುವಾರನ್ನ ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಹಳ್ಳಿಗಳಲ್ಲಿ ರೈತರ ಮನೆ ಬಾಗಿಲಿಗೆ ಅಲ್ಲಿ ಕೇಳ್ಕೊಂಡ್ಬಿಟ್ಟು ಆದಷ್ಟು ರೈತರಂತಲೇ ಖರೀದಿ ಮಾಡೋದು ಉತ್ತಮ ಒಂದೇದ್ದು. ಎರಡನೇದ್ದು ನೀವು ಮಾರ್ಕೆಟ್ನಲ್ಲೇ ಖರೀದಿ ಮಾಡ್ಬೇಕಂತಂದ್ರೆ ಅಂದ್ರೇನು ಈಗಾಗಲೇ ಅವು ಕರುಗಳು ಕೊಟ್ಟಂತ ಒಂದು ದನಗಳನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ನೀವೇ ಮಾಡ್ಬೇಕಪ್ಪ ಅಂದ್ರೆ ಒಂದು ದಿವಸ ಅಲ್ಲಿ ನಿಂತು ಬೆಳಿಗ್ಗೆ ಸಾಯಂಕಾಲ ಅವ್ರು ಹೇಳ್ತಾರೆ 10 ಲೀಟರ್ ಎಂತತ್ರಿ 15 ಲೀಟರ್ ಎಂತತ್ರಿ ಅಂತೇಳಿ, ಅವ್ರಿಗೆ ನಾವು ಒಪ್ಕೊಂಡು ಒಪ್ಕೊಳ್ಳೋಂಗಿಲ್ಲ. ನಾವೇನ್ ಮಾಡ್ಬೇಕು ಅಲ್ಲೇ ಒಂದ್ ದಿವಸ ಇದ್ಕೊಂಡು ಬೆಳಿಗ್ಗೊಮ್ಮೆ ಅದನ್ನ ಹಿಂಡಿ ನೋಡಿ ಸಾಯಂಕಾಲ ಹಿಂಡಿದ ಪ್ರಮಾಣ ನೋಡ್ಕೊಂಡು ಮಾರನೇ ದಿವಸ ಒಂದು ಹಿಂಡಿ ನೋಡಿ 3 ಟೈಮ್ ಹಿಂಡಿ ನೋಡ್ಕೊಂಡು ನಿಮಗೆ ಹಾಲಿನ ಪ್ರಮಾಣ ಖಾತ್ರಿ ಆದ್ಮೇಲೆ ಅವಾಗ ನೀವೊಂದು ಖರೀದಿ ಮಾಡಕ್ ಉತ್ತಮ. ಇಲ್ಲ ಕೆಲವೊಮ್ಮೆ ಏನಾಗ್ತಾವಪ್ಪ ಅಂದ್ರೆ ನೀವು ಗರ್ಭ ಧರಿಸಿ ತರ್ತೀರಿ, ಗರ್ಭ ಧರಿಸಿ ಈಯುವುದು ಅಂದ್ರೆ ಅದು ಕರು ಹಾಕೋ ಟೈಮ್ ಇನ್ನು 15 ದಿವಸ ಅಥವಾ 1 ತಿಂಗಳು ಇರುವಂತ ತರುವುದು ಬಹಳ ಉತ್ತಮ. ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ಆಕಳುಗಳು ಒಂದು ಗರ್ಭ ಕಟ್ಟಿ ಅದು ಈಬೇಕಾದ ಅವಧಿಯಪ್ಪ ಅಂತಂದ್ರೆ 9 ತಿಂಗಳ 9 ದಿವಸ. ಎಮ್ಮೆಗಳು ಏನೈತಿ 10 ತಿಂಗಳ 10 ದಿವಸ ಅಂತ ಹೇಳ್ತೀವಿ. ಗರ್ಭ ಧರಿಸಿದ ಆಕಳ ನೀವು 3 ತಿಂಗಳ ಗರ್ಭ ಧರಿಸಿದ ಮೇಲೆ ತಗೊಂಬಂದ್ರಪ್ಪ ಅಂದ್ರೆ 7 ತಿಂಗಳು ನಿಮಗೆ ಹೆಚ್ಚು ಕಡಿಮೆ ನಿಮ್ಮ ಅಂತಂದ್ರೆ 7 ತಿಂಗಳ ಮಟನು ನೀವು ಅದಕ್ಕೆಲ್ಲ ಪೌಷ್ಟಿಕ ಆಹಾರ ಹಾಕ್ಬೇಕು, ಎಲ್ಲ ಆಹಾರಗಳು ಹಾಕ್ಬೇಕು, ಅದು ನಿಮಗೆ ಕಟ್ಟಿ ಅದು ವೇಸ್ಟ್ ಆಗ್ತದೆ, ಹಾಲಿನ ಇಳುವರಿಯನ್ನು ಕೊಡ್ತಾ ಇರಂಗಿಲ್ಲ. ಅದ್ರ ನೀವು ಗರ್ಭ ಧರಿಸಿದ ಇನ್ನೊಂದು 15 ದಿವಸ ತಿಂಗಳು ತಂದ್ರಪ್ಪ ಅಂದ್ರೆ ಬಂದ ತಕ್ಷಣ ನಿಮ್ಮ ಮನೆಗೆ ಮುಂಚಿತವಾಗಿ ತಿಂಗಳು ತರೋದು ಬಹಳ ಉತ್ತಮ. ಯಾಕಂದ್ರೆ ಏನಾಗ್ತೈತಿ ನಿಮ್ಮಲ್ಲಿ ವಾತಾವರಣಕ್ಕೆ ನಿಮ್ಮ ಮನೆ ಇದಕ್ಕೆ ಹೊಂದಾಣಿಕೆ ಆಗಬೇಕಂತ ಒಂದ್ ತಿಂಗಳು ಅಡ್ಜಸ್ಟ್ ಇದಕ್ಕಿಂತ ಮುಂಚೆ ಒಂದ್ ತಿಂಗಳು ಅಡ್ವಾನ್ಸ್ ತರಬೇಕಂತ ಉತ್ತಮ. ಅವಾಗ ನಿಮ್ಮ ವಾತಾವರಣ ಹೊಂದ್ಕೊಂಡೈತಿ, ಆಮೇಲೆ ಅದು ಕರು ಹಾಕಿದ್ಮೇಲೆ ನಿಮ್ ಮುಂದಿನ ಇದು ಮಾಡ್ಕೊತ ಹೋಗ್ಬೋದು. ಕೆಲವೊಮ್ಮೆ ಏನಾಗ್ತಾವ ಅಂತಂದ್ರೆ, ನೀವು ಜಾನುವಾರು ಮಾರುಕಟ್ಟೆಗೆ ಹೋದಾಗ ಅವ್ರ ದಲ್ಲಾಳರು ಏನ್ ಮಾಡಿರ್ತಾರೆ, ಅವ್ರು ಕಟ್ಟಿಸಿ ಇನ್ನು ಒಂದ್ ತಿಂಗಳಾಗಿ ಸರ, ಈಗ ಎರಡ್ ತಿಂಗಳಾಗೈತಿ ಅಥವಾ ಮೂರ್ ತಿಂಗಳಾಗೈತಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ರೈತರ ಹಂಗಿದೆ ಅಂದ್ರೆ ಪದ್ಧತಿ, ಈಗ ಅವರು ಜಾನುವಾರು ಖರೀದಿ ಮಾಡಕ್ ಹೋದ್ರಪ್ಪ ಅಂತಂದ್ರೆ ಪಾಪ ಅವರಿಗೆ ಯಾರ ಅನುಭವಿದ್ದಾರೆ ಹೋಗಿರ್ತಾರೆ. ರೈತರ ಪದ್ಧತಿ ಹಂಗೈತೆ ಅಂದ್ರೆ ಗರ್ಭದರ್ಶಿತಪ್ಪ ಅಂದ್ರೆ ಹಿಂಡಿ ನೋಡ್ತಾರೆ. ಹಿಂಡಿದಾಗ ಏನಾಗ್ತೈತಿ, ನಿಮ್ ಜೇನು ತುಪ್ಪದ ಗತೆ ನಾಲ್ಕು ಮೇಲೆ ಹಾಲು ಬಂತಪ್ಪ ಅಂದ್ರೆ ಏ ಗರ್ಭದರ್ಶಿದೆ ಅಂತ ಹೇಳ್ತಾರೆ ಅವರು. ಮಾರುಕಟ್ಟೆಯಲ್ಲಿ ಇಷ್ಟೊಂದು ಮೋಸ ನಡೀತಾವ ಅಂತ ಹೇಳ್ತೀವಿ ನಿಮಗೆ. ಕೆಲವೊಂದು ದಲ್ಲಾಳಿಗಳು ಏನ್ ಮಾಡ್ತಾರೆ, ಅವಕ್ಕೆ ಅವು ಬಡದನ ಇರ್ತಾವ, ಇನ್ನು ಕಟ್ಟಿರಂಗಿಲ್ಲ, ಪಕ್ಕ ಇದಿರಂಗಿಲ್ಲ, ಈಗ ಇಲ್ಲಿ ಕಟ್ಟಿಸಿ ಒಂದು ತಿಂಗಳಾಗೈತಿ ಎರಡು ತಿಂಗಳಾಗೈತಿ ಅಂತ ಹೇಳ್ಬಿಟ್ಟು ನಾಲ್ಕು ಮಲೆಯಲ್ಲಿ ಜೇನು ತುಪ್ಪ ಇಂಜೆಕ್ಟ್ ಮಾಡಿರ್ತಾರೆ ಕೆಲವೊಂದು ಟೈಮ್ನಲ್ಲಿ. ಅವಾಗ ನಾವೇ ಮಾಡ್ತಾರೆ, ಹಿಂಡಿದ ತಕ್ಷಣ ಅದಂಟಂಟ ಹಾಲು ಬಂದ ತಕ್ಷಣ ಇಲ್ಲ ಗರ್ಭ ಇದ್ ಅಂದ್ಬಿಡ್ತೇವೆ. ಇಲ್ಲಿ ಬಂದ ಹಂಗ ಎರಡ್ ಮೂರ್ ತಿಂಗಳು ಬೇಯಿಸ್ತಾರೆ, ಇನ್ನು ಅದ್ರ ಹೊಟ್ಟಿನ ಕೊನಂಗಿಲ್ಲ, ಗರ್ಭಸಿ ಯಾವ ಲಕ್ಷಣ ಕರಂಗಿಲ್ಲ. ಅವಾಗ ನಮ್ ದವಾಖಾನೆ ತಗೊಂಡ್ಬರ್ತಾರೆ, ಸಾಹೇಬ್ರೆ ತಗೊಂಡ್ಬಂದ ನಾಕ್ ತಿಂಗಳ ರಾತ್ರಿ ಗರ್ಭ ಪರೀಕ್ಷೆ ಒಂದ್ ಎರಡು ತಿಂಗಳಾಗೈತೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಚೆಕ್ ಮಾಡಿ ನೋಡ್ರಿ ಅಂದಾಗ ನಾವ್ ಗರ್ಭ ಪರೀಕ್ಷೆ ಮಾಡಿದಾಗ ಅದು ನೆಗೆಟಿವ್ ಇರ್ತೈತಿ. ಅದಕ್ಕೆ ಯಾವಾಗ್ಲೂ ಹಿಂದೆ ನೋಡ್ಬೇಕಪ್ಪ ಅಂತಂದ್ರೆ ಆದಷ್ಟು ನೀವು ಜಾನುವಾರು ಮಾರ್ಕೆಟ್ ನಲ್ಲಿ ಅಲ್ಲಿ ಆಸ್ಪತ್ರೆ ಡಾಕ್ಟರ್ಸ್ ಹೋಗಿರ್ತಾರೆ, ಅಲ್ಲಿ ಹತ್ತಿರದ ಒಂದು ಸ್ವಲ್ಪ ದವಾಖಾನೆಗೆ ಹೋಗಿ ಯಾರು ಡಾಕ್ಟರ್ಸ್ ಕರೆದ್ಬಿಟ್ಟು ಅದನ್ನ ಗರ್ಭ ತಪಾಸಣೆ ಮಾಡಿಕೊಂಡು ನಿಮಗೆ ಅದು ಪಕ್ಕ ಗರ್ಭ ಐತೆ ಅಂದ ಮೇಲೆ ತರುವುದು ಬಹಳ ಉತ್ತಮ ಗರ್ಭದರ್ಶಿ ದನಗಳನ್ನು. ಇಲ್ಲ ನೀವು ಒಂಬತ್ತು ತಿಂಗಳ ಗರ್ಭದರ್ಶಿದ್ದು ಆಕಳುಗಳಲ್ಲಿ ಎಂಟು ತಿಂಗಳ ಮಟ್ಟ ತರಕಡ್ಡಿ ಇಲ್ಲ, ಎಮ್ಮೆಗಳಲ್ಲಿ ಒಂಬತ್ತು ತಿಂಗಳ ಮಟ್ಟ ಗರ್ಭದರ್ಶಿದ್ದು ತರಕೊಂಡು ನಿಮ್ಮನೆಗೆ ಒಂದು ತಿಂಗಳು ಹೊಂದಾಣಿಕೆ ಆಗ್ಬೇಕು ತಂದೊಂದು. ಆ ರೀತಿ ಆಗೋದ್ರಿಂದ ನಿಮಗೆ ಬಹಳ ಚೆನ್ನಾಗಿದಾಗ್ತದೆ ಆ ಗರ್ಭದರ್ಶಿದ ಆಕಳನ. ಈಗ ನೀವು ಮಾರ್ಕೆಟ್ನಾಗ ಹೋಗಿ ಆಕಳ ತೆಮ್ಮೆನ ಖರೀದಿ ಮಾಡ್ಕೊಂಡು ಬರ್ತೀರಿ, ಬಂದ ಮೇಲೆ ಅದನ್ನ ನಿರ್ವಹಣೆ ಮಾಡ್ಕೋಬೇಕು, ಕಟ್ಟು ಜಾಗ ಸ್ವಾ ಸ್ವಚ್ಛಿರ್ಬೇಕು, ಆಮೇಲೆ ಗಾಳಿ ಬೆಳಕು ಯಥಾವತ್ತಾಗಿ ಬರುವಂತಿರ್ಬೇಕು, ಕಾಲ್ ಜಾರಲಾರದಂಗ ಕೆಳಗಡೆ ರಬ್ಬರ್ ಮ್ಯಾಟ್ ಹಾಕಿರ್ಬೇಕು, ಈಗ ಅದನ್ನ ಕರೀದ್ರಲ್ಲಿ ಇಲ್ಲ ಅಂತಂದ್ರೆ ಯಾವ್ದೇ ಒಂದು ಸೊಪ್ಪುಗಳನ್ನ ಹಾಕ್ತಿರ್ಬೇಕು. ಆ ರೀತಿ ಕಟ್ಕೊಂಡು ಯಥೇಚ್ಛವಾಗಿ ನೀರು ಆಹಾರ ಕೊಟ್ಕೋತ ಹೋಗ್ಬೇಕು. ಗರ್ಭದರ್ಶಿ ದನಗಳನ್ನ ಇನ್ನೊಂದು ನಿಮಗೆ ಪಾಲನೆ ಮಾಡ್ಬೇಕಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ನಿಮಗೊಂದು ಇಲ್ಲ ಮೂರ್ನಾಲ್ಕು ತಿಂಗಳು ತಂದ್ಬಿಡ್ತೀರಿ ಗರ್ಭದರ್ಶಿದ್ದು, ನೀವು ಆರು ತಿಂಗಳು ಮಟ್ಟ ಎಮ್ಮೆಗಳನ್ನ ನಿಮ್ಮ ಮನೆಯಲ್ಲಿ ಪಾಲನೆ ಪೋಷಣೆ ಮಾಡ್ಬೇಕು. ಆಕಳ ನೀವು ಮೂರು ತಿಂಗಳು ತಂದ್ರೆ ಅದ್ರ ಆರು ತಿಂಗಳು ಪಾಲನೆ ಪೋಷಣೆ ಮಾಡ್ಬೇಕು. ನಮ್ಮ ರೈತರ ಸ್ವಭಾವ ಹೆಂಗೈತಂದ್ರೆ, ಗರ್ಭ ಕಟ್ಟಿದ ದನ ಅಂದ ತಕ್ಷಣ ಅದ್ರ ಹಾಲಿನ ಉತ್ಪನ್ನ ಇಲ್ಲ ಅಂದ್ಕೊಂಡ್ರೆ ಅದಕ್ಕೆ ಏನೋ ಹಾಕಂಗಿಲ್ಲ, ಬರೀ ಮೇವಕ್ಕ ಕೂತ್ಬಿಡ್ತಾರೆ. ಅಂದ್ರೆ ಅದ್ರ ಉತ್ಪನ್ನ ಇರಂಗಿಲ್ಲ, ಅದಕ್ಕೆ ಹಾಲಿನ ಏನು ಉತ್ಪನ್ನ ಇರಂಗಿಲ್ಲ. ಅಂದ್ರೆ ಗರ್ಭದರ್ಶಿದ ಪಶುಗಳಿಗೆ ಮತ್ತು ಗರ್ಭಧರಿಸಲಾರದ ಪಶುಗಳಿಗೆ ಆಹಾರದ ವ್ಯತ್ಯಾಸ ಐತೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದೌದು. ಅದು ಯಾವ ರೀತಿ ಆಹಾರವನ್ನ ಹಾಕ್ಬೇಕು ಅನ್ನೋದು ನಮ್ಮ ರೈತರಿಗೆ ಸ್ವಲ್ಪ ಹೇಳ್ರಿ. ನಮ್ಮ ರೈತರು ಹೆಂಗ್ ತಲೆ ಭಾವನೆ ಹೆಂಗೈತಂದ್ರೆ, ಅದು ಹಾಲು ಇಲ್ಲಿ ನಿಲ್ಸಪ್ಪ ಅಂತ ಗರ್ಭ ಧರಿಸಿದ ತಕ್ಷಣ ಅದಕ್ಕಂತಾರೆ, ಅದು ಈದು ಮಟನು ಅದಕ್ಕೆ ಬರೀ ಮೇವ ಹಾಕೋದು ಹೋಗ್ತಾರೆ. ನಾವು ಬರೀ ಮೇವ ಅಷ್ಟೇ ಹಾಕಿರಾಗಲ್ಲ, ಅಂದ್ರೆ ಸರಿಯಾದ ಪೌಷ್ಟಿಕ ಆಹಾರ ಹಾಕಬೇಕು, ಸಮತೋಲನ ಪಶು ಆಹಾರ ಹಾಕೋದು ಹೋಗ್ಬೇಕ್ರಿ. ನಾವು ಮೇವ ಒಂದು ಅಷ್ಟ ಹಾಕೋದ್ರಿಂದ, ಈ ಫಾರ್ ಎಕ್ಸಾಂಪಲ್ ನಿಮಗೆ ಅದಕ್ಕೆ ಬರೀ ಗೋವಿಂಜೋಳ ಮೇವ ಹಾಕೋದು ಹೋಗ್ತಾರೆ ಅಂತ ಕೋರಿ, ಅದು ಬರೀ ಮೇವ ಹಾಕ್ತಿರಪ್ಪ ಅಂತಾರೆ. ಉಳಿದದ್ದು ಅದಕ್ಕೆ ಯಾವ್ದು ಲವಣಾಂಶಗಳು ಜಾಸ್ತಿ ಪ್ರಮಾಣ ಸಿಗಂಗಿಲ್ಲ, ಯಾಕಂದ್ರೆ ಮೇವಿನೊಳಗೆ ಏನಾಗುತ್ತೆ, ಆ ಭೂಮಿ ಗುಣದ ಮೇಲೆ ಹೋಗ್ತದೆ, ಅದು ಬೆಳೆಯುವಂತ ಭೂಮಿ ಗುಣದ ಮೇಲೆ. ಆ ಭೂಮಿ ಒಳಗೆ ಲವಣಾಂಶ ಪ್ರಮಾಣ ಯಾವ ಕಡಿಮೆ ಇದ್ವಪ್ಪ ಅಂತಂದ್ರೆ ಆ ಲವಣಾಂಶಗಳು ನಿಮ್ ಬೆಳೆಯೊಳಗೆ ಬರಂಗಿಲ್ಲ. ಅದ ಆಮೇಲೆ ಇನ್ನೊಂದು ಯಾವಾಗಲೂ ಮೇವುಗಳು ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ರೈತರು ಯೂಶಲಿ ಏನ್ ಮಾಡ್ತೀವಿ ನಾವು, ಮೇವನ್ನ ಯಾವ್ದು ಹಾಕ್ತಿವಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಜೋಳದ ಮೇವು, ಜೋಳ ರಾಶಿ ಮಾಡಿ ತೆಗೆದ ಮೇಲೆ ಅದು ಒಣಮೇವನ್ನು ಸಂಗ್ರಹಣೆ ಮಾಡ್ತೀವಿ. ಆದ್ರೆ ಒಣಮೇವನೊಳಗೆ ಏನಾಗತ್ತೈತಿ, ಹಸಿ ಮೇವನ ಎಷ್ಟು ಪೌಷ್ಟಿಕ ಇದಿರಂಗಿಲ್ಲ. ಯಾಕಂತಂದ್ರೆ ಆ ಏನು ಹಸಿ ಮೇವನ ಇರುವಂತ ಮುಂದ ಅದ ಕಾಳಾಗುವಷ್ಟು ಸ್ಟೇಜ್ ನಾಗಿರ್ತದಲ್ಲ, ಆ ಸ್ಟೇಜ್ ಮಟ್ಟನು ಬಹಳ ಉತ್ಕೃಷ್ಟವಾದ ಮೇವು. ಮುಂದೆ ಏನಾಗ ಮಾಡ್ತೀರಿ ನೀವು, ಅದ ಕಾಳ ಪೂರ್ಣ ಬಲಿಯವರೆಗೂ ಬಿಟ್ಟಿರ್ತೀರಿ, ಕಾಳು ನೀವು ರಾಶಿ ಮಾಡ್ಕೋತೀರಿ. ಅವಾಗ ಏನಾಗೈತಿ, ಆ ಮೇವನ ಇರುವಂತ ಎಲ್ಲ ಪೌಷ್ಟಿಕಾಂಶ ಏನಾಗತೈತಿ, ಆ ಕಾಳು ಆಗಿರ್ತೈತಿ, ಇದ್ರಾಗ ಪ್ರಮಾಣ ಕಡಿಮೆ ಇರ್ತದೆ ಒಣ ಮೇವನ. ಅದಕ್ಕೆ ನಾವು ರೈತರಿಗೆ ಏನ್ ಹೇಳ್ತೀವಿ, ಒಣ ಮೇವ ಹಾಕಿದ ನಂತರನೂ ಸಹಿತ ನೀವು ಅದಕ್ಕೆ ಹಾಲು ಹಿಂಡೋ ದನಕ್ಕೆ ಗರ್ಭಸಿದ ದನಗಳಿಗೆ ಸಮತೋಲನ ಪಶು ಆಹಾರ ಹಾಕ್ಬೇಕಂತ ಹೇಳ್ತೀವಿ, ಅಥವಾ ದಾನಿ ಮಿಶ್ರಣ ಹಾಕಂತ ಹೇಳ್ತೀವಿ. ಅದನ್ನ ಯಾಕೆ ಹಾಕೋದ್ರಿಂದ ಏನಾಗ್ತೈತಿ, ನಿಮ್ಗೆ ಅದಕ್ಕೆ ಬೇಕಾದಂತ ಎಡಿಷನಲ್ ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ಅದಕ್ಕೇನು ಅವಶ್ಯಕತೆ ಐತಿ, ಎಲ್ಲ ಸಸಾರಜನಕಗಳು, ಜೀವಸತ್ವಗಳು, ಎಲ್ಲ ಲವಣಾಂಶಗಳು, ಮಿನರಲ್ಸ್ ಅಂಡ್ ಮಿನರಲ್ಸ್ ಅಂತ ಹೇಳ್ತೀವಿ, ಇವೆಲ್ಲ ದೇಹಕ್ಕೆ ಅವಶ್ಯಕತೆ ಅದಾವ. ಅವೆಲ್ಲ ಸರಿಯಾದ ಪ್ರಮಾಣದೊಳಗ ಸಿಗ್ತಪ್ಪ ಅಂತಂದ್ರೆ ಒಳಗೆ ಅದು ಆ ಜಾನುವಾರು ಬೆಳವಣಿಗೆ ಜೊತೆನೆ ಆ ಹೊಟ್ಟೆಯಲ್ಲಿ ಹುಟ್ಟುವಂತ ಕರುವಿನ ಬೆಳವಣಿಗೆ ಜಾಸ್ತಿ ಇದಾಗ್ತಿರ್ತದೆ. ಫಸ್ಟ್ ನಾವು ಅಪ್ ಟು ಆರು ತಿಂಗಳವರೆಗೆ ಗರ್ಭದರ್ಶಿ ಮಟ್ಟ ಏನ್ ಮಾಡ್ತೀವಿ, ಒಂದರಿಂದ ಒಂದೂವರೆ ಕೆಜಿ ನಾವು ದಾನಿ ಮಿಶ್ರಣ ಹಾಕುತ್ತಿರ್ಬೇಕು. ಆರು ತಿಂಗಳ ನಂತರ ಏನಾಗ್ತದ್ರಿ, ಅದು ಕೊನೆಯ ಒಂದು ಮೂರು ತಿಂಗಳ ಲಾಸ್ಟ್ ಟೈಮಿಸ್ಟ್ರೊಳಗೆ ಆ ಕರುವಿನ ಬೆಳವಣಿಗೆ ಬಹಳ ಫಾಸ್ಟ್ ಇರ್ತದ್ರಿ. ಅದು ಜಾಸ್ತಿ ಬೆಳವಣಿಗೆ ಇರೋದ್ರಿಂದ ಅವಾಗ ಏನ್ ಮಾಡ್ತೀವಿ ನಾವು, ಫಸ್ಟ್ ಒಂದೂವರೆ ಕೆಜಿ ಆಗ್ತಿದ್ದಲ್ಲ, ಮುಂದಿನ ಎರಡರಿಂದ ಮೂರು ಕೆಜಿ ಈವರೆಗೂ ಹಾಕೊಂತ ಹೋಗ್ಬೇಕು, ಹೆಚ್ಚಿಗೆ ಮಾಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು. ಅವಾಗ ಜಾಸ್ತಿ ಬೆಳೆಯುವಂತ ಒಂದು ಕರುವಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶ ಹೋಗ್ತದೆ. ಅವಾಗ ಏನಾಗತ್ತಿ, ಒಳಗಿನ ಕರುಗಳು ಸಹಿತ ಬಹಳ ಚೆನ್ನಾಗಿ ಬೆಳವಣಿಗೆ, ಅಂದ್ರೆ ಪಶು ಜೊತೆಗೂ ಅದ್ರ ಕರುವಿಗೆ ಆಹಾರ ಕೊಟ್ಟಂತಕ್ಕಂತ ತಾವು ಹೇಳ್ತಾ ಇದ್ದೀರಿ. ಹೌದೌದು, ಕರು ಬೆಳವಣಿಗೆ ಆಗ್ತೈತಿ, ಆಮೇಲೆ ಆ ಒಂದು ಪಶುದ ದೇಹ ಇದನ್ನು ಸಹಿತ ಗಟ್ಟಿ ಮಾಡ್ತಾ, ಅಲ್ಲಿ ಸಾಹೇಬ್ರ ಇವತ್ತ ಕರು ಹಾಕತ್ರಿ ಅದು ಎಮ್ಮಿ ನೆಲ ಹಿಡಿದತ್ರಿ, ಆಕಳು ಮಲ್ಕೊಂಡತ್ರಿ ಮೇಲೆ ಹೇಳಲ್ರಿ, ಅದು ಯಾಕೆ ಆಗ್ತಾವ ಅಂತಂದ್ರೆ ಗರ್ಭದರ್ಶಿ ಟೈಮ್ನೊಳಗ ನಾವು ಸರಿಯಾದ ಅದಕ್ಕೆ ಪೌಷ್ಟಿಕ ಆಹಾರ ನೀಡಿದ್ಕಂತಂದ್ರೆ ಅದು ಅಶಕ್ತತೆ ಬಂದು ಅದು ಮುಂದೆ ಇವು ಟೈಮಲ್ಲಿ ಆ ಕರುವಿನ ಭಾರ ತಾಳ್ದ ನೆಲ ಹಿಡಿದ್ಬಿಡ್ತದೆ. ಅವಾಗ ಅದು ಅಶಕ್ತ ಆಗ್ತದೆ, ಅದಕ್ಕೆ ಅದು ಅಶಕ್ತನ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಅದು ಗರ್ಭದರ್ಶಿದಾಗನ ಸಹಿತ ನಾವು ರೆಗ್ಯುಲರ್ ಆಗಿ ಅದು ಒಣ ಮೇವು ಹಸಿ ಮೇವು ದಾಣಿ ಮೀಸನ ಇವೆಲ್ಲವನ್ನೂ ಕೊಟ್ಕೊಂತ ಇರಬೇಕು. ಆ ರೀತಿ ಕೊಡೋದ್ರಿಂದ ಕರು ಒಳಗೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ನಿಮ್ಗೆ ಹೇಳಿದೆ ನಾನು ಏನಂತ, ಎಮ್ಮೆಗಳು 10 ತಿಂಗಳ 10 ದಿವಸಕ್ಕೆ ಕರು ಹಾಕತ್ತೆ, ಆಕಳುಗಳು 9 ತಿಂಗಳ 9 ದಿವಸಕ್ಕೆ ಕರು ಹಾಕತ್ತೆ ಅಂತ. ಈಗ ಇಷ್ಟೆಲ್ಲ ಮಾಡಿದ್ರೆ ನೀವು ಏನಂತ, ಒಂದ್ ಮಾರ್ಕೆಟ್ಗೆ ಹೋದ್ರಿ, ಒಂದ್ ಒಳ್ಳೆ ನಾವೇನು ವೈದ್ಯಕ್ಕೆ ಆ ರೀತಿ ಒಂದು ದನ ಖರೀದಿ ಮಾಡ್ಕೊಂಡ್ ಬಂದ್ರಿ, 10 ತಿಂಗಳ 10 ದಿವಸ ಆಯ್ತು ಅಥವಾ 10 ತಿಂಗಳ ಕಂಪ್ಲೀಟ್ ಆಗ್ಬೇಕು, ಮೇಲಿನ 10 ದಿವಸ ನೀವು 10 ತಿಂಗಳ 1 ದಿವಸಕ್ಕೆ ನೀರ್ಬಹುದು, 10 ತಿಂಗಳ ಕಂಪ್ಲೀಟ್ ಆದ್ರೆ ಸಾಕು, ಆಕಳದಲ್ಲಿ 9 ತಿಂಗಳ ಕಂಪ್ಲೀಟ್ ಆದ್ರೆ ಸಾಕು. ಆ ರೀತಿ ಏನಾಗತ್ತೆ, ಒಂದ್ ದಿವಸ ಅದು ಕೊನೆಯದ್ರಾಗ ಅದನ್ನ ಜಪ ಮಾಡ್ಕೊಂಡ್ ಬರ್ತೀರಿ. ಮುಂದೆ ಇನ್ನೊಂದು ರೈತರ ಇಂಪಾರ್ಟೆಂಟ್ ಇನ್ನೊಂದು ಏನ ತಿಳ್ಕೊಬೇಕಂತಂದ್ರೆ, ನಮ್ಮ ರೈತರು ಬಹಳ ಜನ ನೋಡ್ತೀವಿ ನಮ್ಮಲ್ಲಿ, ಅದು ಇವು ಸವಿಪಿದ ಸಹಿತ ಹೊರಗಡೆ ಮೇಯಕ್ ಬಿಟ್ಟಿರ್ತಾರೆ, ಹೊರಗಡೆ ಮೇಯಕ್ ಹೋಗಿರ್ತೈತಿ, ಅದ್ ಮೇಯಕ್ ಹೋದ್ರೆ ಜಗದಾಗ ಇದ್ಬಿಡ್ತಾವೆ. ಕೆಲವೊಮ್ಮೆ ಏನಾಗ್ತಾವೆ ಅಲ್ಲೇ ಗರ್ಭಕೋಶ ಸರಿಯಾಗ ಹೊರಬರಕ್ ಆಗದಾರ್ದೇ ಅದಕ್ಕೆ ಡಿಸ್ಟೋಕಿ ಅಂತ ಹೇಳ್ತೀವಿ ನಾವು, ಅದು ಆ ಕಂಡೀಷನ್ ಆಗಿ ಅದ್ರ ಅರ್ಥಡೆ ಆಗುತ್ತೆ ಕರ ಬರಕ್. ಅವಾಗ ಏನಾಗ್ತಾವ ಅಲ್ಲೇ ಕರ ಬರಂಗಿಲ್ಲ, ಅವಾಗ ಅಲ್ಲೇ ಅಡವಿಯಲ್ಲಿ ನಾವು ಮಲ್ಕೊಂಡ್ಬಿಟ್ಟಿರ್ತಾವ, ಅವಾಗ ನಮ್ಮಲ್ಲಿ ದವಾಖಾನೆ ಓಡ್ ಬಂದ್ ಸಾವಿರ ಅದು ಆಗ ಯಾಕತ್ತೈತಿ ಕರ ಹೊರ ಬರವಲ್ ತಂದ್ಬರ್ತೀರಿ, ನಾವು ಬೈಲಾಗ ಹೋಗಿ ಅಲ್ಲಿ ಗುದ್ದಾಡ್ಬೇಕಾಗತ್ತೆ. ಇವನ್ ತಪ್ಪಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಯಾವಾಗಲೂ ಗರ್ಭದರ್ಶಿ ದನಗಳನ್ನ ನಿಮಗೆ ಇವ್ ಸಮೀಪ ಇದ್ದಾಗ ಗುರ್ತಾಗತ್ತೆ. ಹೆಂಗೆ ಅಂತಂದ್ರೆ ಇವ್ ಸಮೀಪ ಕೆಚ್ಚಲ ದೋಡ್ ಮಾಡ್ತತಿ, ಆಮೇಲೆ ಏನಾಗ್ತತಿ ಅವ ಪಾಲದ ಎರಡು ಹಿಂದ್ಗಡೆ ಟಕ್ ಬಿದ್ದಂಗ ಆಗ್ತತಿ, ಅಂದ್ರೆ ಗಮನ ಲೂಸ್ ಆಗಿರ್ತದೆ ಲಕ್ಷಣಗಳು. ಇವೆಲ್ಲ ಇವ್ ಸಮೀಪ ಲಕ್ಷಣಗಳು. ಆಮೇಲೆ ಏನಾಗ್ತತಿ ಆ ಕಾಲ್ ಕೆಳದು ಪಟ್ಟಿ ಮುಂಡು ಮುಕ್ಕೊಂಡು ನೋಡ್ಕೊತ್ಕೊಳ್ಳೋ ಇದು ಮಾಡೋದು, ಇವೆಲ್ಲ ಕರು ಹಾಕೋ ಟೈಮ್ ಸೇಫ್ ಇರುವಂತ ಲಕ್ಷಣಗಳು. ಅವಾಗ ಅದಕ್ಕೆ ನಾವೇನ್ ಹೇಳ್ತೀವಿ, ನಿಮ್ಗೆ ಕರು ಹಾಕೋಕ್ಕಿಂತ ಒಂದು ವಾರ ಮೊದಲು ಅದನ್ನ ಹೊರಗಡೆ ಮೇಕ್ ಬಿಡಕ್ ಹೋಗ್ಬೇಡ್ರಿ. ಆದಷ್ಟು ನಿಮ್ಮ ಅಲ್ಲಿ ನಿಮ್ಮ ಕೊಟ್ಟಿಗೆಯಲ್ಲಿ ಕಟ್ಕೊಂಡು ಅದಕ್ಕೆ ಸರಿಯಾಗಿ ನೀರು ಆಹಾರ ಕೊಟ್ಕೋತಿದ್ರಪ್ಪ ಅಂದ್ರೆ ಅದು ಈ ಟೈಮ್ನಾಗ ಯಾವ್ದೇ ತೊಂದರೆ ಆದ್ರೂ ಯಾವ್ದು ಕಿರಿಕಿರಿ ಆಗಂಗಿಲ್ಲ ರೈತರಿಗೆ. ಇವನ್ ಹಂಗೇನು ತೊಂದರೆ ಇದ್ರೆ ಸಹಿತ ನೀವು ಪಶುವೈದ್ಯಾಧಿಕಾರಿ ಸಮೀಪ ಇದ್ದವ್ರನ್ನ ಕರ್ಕೊಂಡ್ಬಂದು ತೈಸಿ ಸಹಿತ ಒಳ್ಳೆ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡ್ಕೋಬಹುದು. ಆಮೇಲೆ ಅದು ನಾರ್ಮಲ್ ಆಗಿ ಕರು ಹಾಕ್ತೇನೆ ತಿಳ್ಕೊಡ್ರಿ. ಕರು ಹಾಕಿದ ತಕ್ಷಣ ಫಸ್ಟ್ ನಮ್ಮ ರೈತರು ಮಾಡಬೇಕಾದಂತ ಕೆಲಸ ಏನಪ್ಪ ಅಂತಂದ್ರೆ, ಮೊದಲು ಕರ ತಕ್ಷಣ ಅದೇ ಇರ್ತೈತಿ ಕರುವಿನ ದೇಹದ ತುಂಬೆಲ್ಲ ಲೋಳೆ ಇರ್ತೈತಿ, ಲೋಳೆ ಇರ್ತ ಅದಕ್ಕೆ ನಮ್ಮ ರೈತರು ಏನ್ ಮಾಡ್ಬೇಕು ಒಂದು ತಟ್ ಇರ್ತೈತಿ, ತಟ್ ತೊಗೊಂಡು ಮೈಯೆಲ್ಲ ಒರ್ಸ್ಕೋಬೇಕು, ಅದನ್ನ ವರ್ಷದ ತಕ್ಷಣ ಇಮಿಡಿಯೇಟ್ ಮಾಡ್ಬೇಕು. ಆ ಹಿಂಗಾಳ ಹಿಡಿಯಬೇಕು ಕರುವಿಂದ, ಹಿಂಗಾಳ ಹಿಡಿದು ಸ್ವಲ್ಪ ಕೆಳಗಡೆ ಮುಖ ಮಾಡಿ ಸ್ವಲ್ಪ ಈ ಕಡೆ ಈ ಕಡೆ ಅಲ್ಲಾಡಿಸಬೇಕು ಅದನ್ನ. ಉದ್ದೇಶ ಏನಪ್ಪ ಅಂತಂದ್ರೆ ಆ ಮೂಗಿನಲ್ಲಿ ಕರುವಿನ ಮೂಗಿನಲ್ಲಿ ಬಾಯಲ್ಲಿ ಆ ಏನು ಒಂದು ಲೋಳೆ ಪದಾರ್ಥ ಇರ್ತದೆ ಅದು ಒಳಗೆ ಹೋಯ್ತಪ್ಪ ಅಂತಂದ್ರೆ, ಅದು ಮೂಗನೆ ಹೋಯ್ತಪ್ಪ ಅಂತಂದ್ರೆ ಉಸಿರಾಟ ತೊಂದರೆ ಆಗ್ತೈತಿ, ಅದರಿಂದ ಅಸುನಿಗೆ ಚಾನ್ಸಸ್ ಜಾಸ್ತಿ ಇರ್ತವೆ. ಅದನ್ನ ತಪ್ಪಿಸ್ಬೇಕಂತ ತಕ್ಷಣ ಈ ತಕ್ಷಣ ಫಸ್ಟ್ ಅದೇನ್ ಮ್ಯಾಗಿನ ನಾವೇನ್ ಹೇಳ್ತೀವಿ ಅದನ್ನ ಲೋಳೆ ಪದರ ಏನೈತಿ ಅಷ್ಟು ತಟ್ಟು ಒರ್ಸ್ಕೋಬೇಕು. ಕೆಲವೊಂದು ಜವಾರ್ ಜನಗಳು ಏನಾಗ್ತಾವ ಅವು ತಾವೇ ನಗ್ತಿರ್ತಾವ ಆಕಳುಗಳು ಅಥವಾ ಹೆಮ್ಮೆಗಳು, ನಾವು ಅದು ಇದ್ದ ತಕ್ಷಣ ಅದನ್ನ ತಟ್ಟಲಿ ಒರ್ಸಿಬಿಟ್ಟು ಆ ಮೂಗಿನಿಂದೆಲ್ಲ ಲೋಳೆ ತೆಗಿಬೇಕು. ಇದು ಫಸ್ಟ್ ಕೆಲಸ. ಇದ್ರಲ್ಲಿ ಇನ್ನೊಂದು ಹೇಳ್ತೇನೆ ನಿಮಗೆ, ಈ ತಕ್ಷಣ ಮಿಶ್ರ ಆಕಳುಗಳು ಏನ್ ಮಾಡ್ತೀವಿ ಆ ಆಕಳಿಗೆ ಆ ಕರುನ್ ತೋರಿಸೋದಿಲ್ಲ, ಅದಕ್ಕೆ ವೀನಿಂಗ್ ಅಂತ ಹೇಳ್ತೀವಿ ನಾವು, ಅಂದ್ರೆ ತಾಯಿಯಿಂದ ಕರುನ್ ಬೇರ್ಪಡಿಸ್ಬಿಡ್ತೇವೆ. ಈ ಸಹ ತಗೊಂಡೋಗ್ಬಿಟ್ಟು ಆಮೇಲೆ ಈ ಜವಾರ್ ದನಗಳು ಏನಾಗ್ತೈತಿ ಅದಕ್ಕೆ ಹಾಲು ಕುಡಿಯಕ್ ಬಿಟ್ಟು ಅಲ್ಲಿ ಮಾಡ್ತಾರೆ ಎಮ್ಮಿಗಳಿಗೆ. ಇವಕ್ಕೆಲ್ಲ ಸರಿ ಈ ಎರಡು ವಿಧಾನದಲ್ಲಿ ಯಾವ್ದು ಉತ್ತಮ ಅಂತ ಹೇಳ್ತೀರಿ? ಈಗ ನೋಡ್ರಿ, ಎಮ್ಮಿ ಒಳಗೆ ಅಥವಾ ಆಕಳೊಳಗೆ ಕರು ಹಾಕಿದ ಮೇಲೆ ಅಕಸ್ಮಾತ್ ಏನೋ ತೊಂದರೆ ಬಂದು ಒಂದ್ ವಾರ 15 ದಿವಸ ಕರು ಸತ್ತು ಹೋಯ್ತಪ್ಪ ಅಂತಂದ್ರೆ ಮುಂದೆ ಆ ದನಗಳು ಹಿಂಡುವುದೇ ಇಲ್ಲ. ಹೌದು, ಅದ್ ಯಾಕೆ ಹಿಂಡಾಕಿಲ್ಲಪ್ಪ ಅಂತಂದ್ರೆ ಆ ಒಂದು ಕಂಡೀಷನ್ ನಾವೇನ್ ಹೇಳ್ತೀವಿ ಸೈಕಿಕ್ ಅಗ್ಲಕ್ಷ್ಯ ಅಂತ ಹೇಳ್ತೀವಿ, ಅಂದ್ರೆ ಮಾನಸಿಕ ಒಂದು ರೋಗದಿಂದ ಅದು ಹಿಂಡಂಗಿಲ್ಲ, ಅಂದ್ರೆ ನಮ್ಮ ಕರುವಿನ ಮೇಲಿನ ಹಂಬಲ ಅಂತ ಹೇಳ್ತೀವಿ. ಇನ್ನೊಂದ್ ಏನಾಗತ್ತಂತಂದ್ರೆ ಈಗ ನಾವು ಹಿಂಡಬೇಕಂತಂದ್ರೆ ಕರುವಿ ಹಾಲು ಬರಬೇಕಂತಂದ್ರೆ ಅದೊಂದು ಪ್ರಕ್ರಿಯೆ ಐತಿ, ಹಾಲು ಬರಬೇಕಂದ್ರೆ ಹಂಗೆ ಬರಂಗಿಲ್ಲ, ವೈಜ್ಞಾನಿಕ ಕಾರಣ ಐತೆ ಅದಕ್ಕೆ. ರೈತರು ಏನ್ ಮಾಡ್ತಾರೆ ಹಿಂಡೋಕ್ಕಿಂತ ಮೊದ್ಲೇ ಒಂದ್ ನೀರ್ ತಗೊಂಡೋಗಿ ಕೆಚ್ಚಲೆಲ್ಲ ಕ್ಲೀನ್ ಆಗಿ ತೊಳಿತಾರೆ. ತೊಳೆದ್ಬಿಟ್ಟ ಫಸ್ಟ್ 4 ಮಲಿನ ಬಟ್ಟೆಲಿ ಸ್ವಲ್ಪ ಸವರಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಾವು ಆಂಗ್ಲ ಭಾಷೆಗೆ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಚೋದನೆ ಮಾಡೋದು ಮಲಿಗೆ. ಹಂಗ್ ಪ್ರಚೋದನೆ ಮಾಡಿದಾಗ ಏನಾಗತ್ತಿ ನಮ್ಮ ರೈತರ ಭಾಷೆದೊಳಗೆ ತೊರೆ ಬಿಡುವುದು ಅಂತ ಹೇಳ್ತೀವಿ, ತರಿ ಬಿಡುವುದು. ಆ ತರಿ ಬಿಡಬೇಕಾದ್ರೆ ತೊಳೆದ ಸ್ವಲ್ಪ ಮಲಿ ಪ್ರಚೋದನೆ ಮಾಡಿದಾಗ ಹಾಲು ತೊರೆ ಬಿಡ್ಬೇಕಂತಂದ್ರೆ ದೇಹದಾಗ ಒಂದು ಆಕ್ಸಿಟೋಷನ್ ಅಂತ ಹಾರ್ಮೋನ್ ಇರ್ತದೆ, ಅದ ಹಾರ್ಮೋನ್ ಅದ್ ಹಿಂಗ್ ನಾವು ಮಲ್ಲಿಗೆ ಪ್ರಚೋದನೆ ಕೊಟ್ಟ ತಕ್ಷಣ ಮೈಯಲ್ಲಿ ರಿಲೀಸ್ ಆಗಿ ಉತ್ಪಾದನೆ ಆಗಿ ತೊರೆ ಬಿಡಕ್ ಶುರು ಮಾಡುತ್ತೆ, ತೊರೆ ಬಿಟ್ಟರೆ ಹಾಲು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮ್ ಜವಾರ್ ಜನಗಳು ಏನಾಗ್ತಾವ ಕರು ಬಿಟ್ಟ ತಕ್ಷಣ ಬಾಯಲ್ ಸಿಪಿ ತಕ್ಷಣ ಅದಕ್ಕೆ ಏನಾಗ್ತೈತಿ ಸ್ಟಿಮ್ಯುಲೇಷನ್ ಹೋಗತ್ ಮೇಲೆ, ಸ್ಟಿಮ್ಯುಲೇಷನ್ ಆದ ತಕ್ಷಣ ಪಿಟ್ಯೂಟರಿ ಗ್ರಂಥಿಯಿಂದ ಇದರಿಂದ ಆಕ್ಸಿಟೋಷನ್ ರಿಲೀಸ್ ಆಗತ್ತೆ, ಆಕ್ಸಿಜನ್ ರಿಲೀಸ್ ಆದ ತಕ್ಷಣ ಹಾಲು ತೊರೆ ಬಿಡ್ತೈತಿ. ಇದು ಒಂದು ಪ್ರಕ್ರಿಯೆ. ಆದ್ರೆ ಏನಾಗ್ತೈತಿ ಈಗ ನಮ್ ಜವಾರ್ ದನಗಳಿಗೆ ಎಮ್ಮಿಗೆ ಅಥವಾ ಆಕಳುಗಳಿಗೆ ಈ ಕರು ಬಿಟ್ಟಾಗ ಅದಾಗ್ತೈತಿ ಮಿಶ್ರತಳಿ ಆಕಳುಗಳಾಗ, ನಾವೇನ್ ಮಾಡ್ತೀವಿ ಈ ರೀತಿ ಕರು ಬಿಟ್ಟು ಹಾಲು ಕೊಡ್ಸಂಗಿಲ್ಲ ಅದಕ್ಕೆ, ಅದ ಇದ ತಕ್ಷಣ ಏನ್ ಮಾಡ್ತೀವಿ ಹೊರಗೆ ತೆಗೆದ ಹೊರಗಡೆನೆ ಅದಕ್ಕೆ ನಾವು ಪ್ರಮಾಣಿಸಿದ್ರೆ ಹಾಲಾಗ್ತೇವೆ. ಎರಡು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ನಾವು ತಾಯಿಂದ ಬೇರ್ಪಡಿಸಿ ಅದಕ್ಕೆ ಹಾಲು ಕುಡಿಸೋದ್ರಿಂದ ಉದ್ದೇಶ ಏನಕ್ಕಂದ್ರೆ, ಮುಂದೆ ಅದು ಕರುಗೆ ಏನಕಿನ ಆಗಿ ತೊಂದರೆ ಆದಾಗ ಕರುಗೆ ಅಕಸ್ಮಾತ್ ಮಾಡ ಅಂತಪ್ಪ ಅಂದ್ರೆ ಅದು ತೊರು ಬಿಡಲಾರ್ದು ಯಾವ್ದು ಸಮಸ್ಯೆ ಇರಂಗಿಲ್ಲ. ಒಂದೇದ್ದು. ಎರಡನೇದ್ದು ಆ ದೇಹದ ಒಂದು ತೂಕದ ಪ್ರಕಾರ ಅದಕ್ಕೆಷ್ಟು ಆಹಾರ ಬೇಕು ಅಷ್ಟು ಕೊಡಕ್ ನಮಗೆ ಇದಕ್ಕೆ ಅನುಕೂಲ ಆಗ್ತದೆ. ನಾವು ಜವಾರಿದಾಗ ಏನ್ ಮಾಡ್ತೀವ್ರಿ, ಕರುಗ ಹಾಳಾಗಿ ಬಿಡ್ತೀವಿ. ಈಗ ಏನ್ ಮಾಡ್ತೀವಿ ರೈತರು, ಯೂಶಲಿ ಮೂರ್ ಮಲಿ ಹಿಡ್ಕೊಂತೀವಿ, ಒಂದ್ ಮಲಿ ಕರಿ ಬಿಟ್ಬಿಡ್ತೀವಿ. ಆ ಒಂದ್ ಮಲಿ ಒಳಗೆ ಹಾಲು ಎಷ್ಟೈತೆ ನಮ್ಗೆ ಗೊತ್ತಿಲ್ಲ. ಅದು ಒಂದ್ ಲೀಟರ್ ಆಯ್ತು, ಎರಡ್ ಲೀಟರ್ ಆಯ್ತು, ಅಂದಾಜ್ ಕುಡಿಸಿರ್ತೀವಿ. ಅದೇ ನೀವು ಮಿಶ್ರತಳಿ ಹಾಕೋದ್ರೊಳಗೆ ಜಾಸ್ತಿ ಏನಾಗೈತಿ, ಯಾವಾಗಲೂ ನಾವೇನ್ ಹೇಳ್ತೀವಿ, ದೇಹದ ಒಂದ್ ಹತ್ತಾಂಶ ಭಾಗ ಅಷ್ಟೇ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀವಿ. ಹತ್ತು ಕೆಜಿ ತೂಕ ಇತ್ತಂದ್ರೆ ಒಂದ್ ಲೀಟರ್ ಹಾಲು ಕುಡಿಸಬೇಕು, ಇಪ್ಪತ್ತು ಕೆಜಿ ಇತ್ತಂದ್ರೆ ಎರಡ್ ಲೀಟರ್. ಈ ರೀತಿ ಪ್ರಮಾಣ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಮಿಶ್ರತಳಿ ಹಾಕೋದ್ರೊಳಗೆ ಅದನ್ನ ಕುಟ್ಟಿದ ತಕ್ಷಣ ತಾಯಿಯಿಂದ ಬೇರ್ಪಡಿಸಿ ಹಾಲನ್ನು ರೂಢಿ ಮಾಡ್ತೀವಿ. ಹಾಲದ ಹೆಂಗ್ ರೂಢಿ ಮಾಡ್ತೀವಪ್ಪ ಅಂತಂದ್ರೆ, ಕುಡಿಯಕ್ಕೆ ಫಸ್ಟ್ ಏನ್ ಮಾಡ್ತೀವಿ, ಕರು ಹಾಕಿದ ಮೇಲೆ ಫಸ್ಟ್ ಕೆಲಸ ನೀವು ಮೇಲಿಂದ ಲೋಳೆ ಎಲ್ಲ ತೆಗಿಬೇಕು. ಎರಡನೇದ್ ಏನ್ ಮಾಡೋದು ಅಂತಂದ್ರೆ, ಒಕ್ಕಲ ಬಳ್ಳಿ ಅದಕ್ಕೆ ಉಪಚಾರ ಮಾಡಬೇಕು. ಅದು ಯಾಕೆ ಒಕ್ಕಲ ಬಳ್ಳಿ ಉಪಚಾರ ಮಾಡ್ಬೇಕಪ್ಪ ಅಂತಂದ್ರೆ, ಯಾವ ರೀತಿ ಮಾಡ್ಬೇಕಂತಂದ್ರೆ, ಒಕ್ಕಲ ಬಳ್ಳಿ ಏನಾಗ್ತೈತಿ, ನೀವು ಉಪಚಾರ ಮಾಡದೆ ಬಿಟ್ಟಿರಪ್ಪ ಅಂದ್ರೆ ಒಕ್ಕಲ ಬಳ್ಳಿ ಹರ್ಕೊಂಡ್ಬಿಡ್ತದ. ಆಮೇಲೆ ಕೊಟ್ಟಿಗೆ ಇರ್ತೈತಿ, ಸ್ವಚ್ಛತೆ ಇರಂಗಿಲ್ಲ. ಜಾನುವಾರ ಸೆಗಣಿ ಮೂತ್ರದಿಂದ ಕುಲುಷಿತಾಗಿರ್ತೈತಿ, ಅಥವಾ ಅದು ಈದ್ಮೇಲೆ ಮಾಸ ಗೀಸ ಬಿದ್ದೆಲ್ಲ ನೀರು ಗಿರಿ ಎಲ್ಲ ಇದಾಗಿ. ಆ ಕರು ಏನಾಗ್ತೈತಿ, ಒಕ್ಕಲ ಬಳ್ಳಿ ಹರಿದ ಮೇಲೆ ಗಲೀಜಿದ್ದಂತ ಒಂದು ಕೆಳಗಡೆ ಇದ್ರ ಮೇಲೆ ಬಿದ್ದಾಗ ಫಲ ಸತ್ತಿದ ಮೇಲೆ ಅದು ಸೋಂಕು ತಗಲಿ, ಅದು ನಂಜಾಗಿ ನೋಡ್ರಿ ನೀವು. ಭಾಳ ಜನ ರೈತರು ಬರ್ತಾರೆ ನಮ್ಮ ಹತ್ರ, ಸಾಹೇಬ್ರ ಎಮ್ಮೆ ಕರಕ್ಕೆ ಒಕ್ಕಲ ಬಡ್ಡಾಗ ಒಂದ್ ಗಂಟಾಗಿ. ಅದು ಯಾಕೆ ಆಗತ್ತಪ್ಪ ಅಂದ್ರೆ, ನೀವು ಈ ತಕ್ಷಣ ಒಕ್ಕಲ ಬಳ್ಳಿಯನ್ನು ಉಪಚಾರ ಮಾಡ್ಲಿಕ್ಕಂದ್ರೆ ಈ ರೀತಿ ಗಂಟಾಗ್ತಾವ, ಗಂಟಾಗಿ ಮುಂದೆ ಅದಕ್ಕೆ ಕೀವಾಗಿ ಅದು ಒಡೆದು ಸೂರಿ ಅದ್ರ ತೊಂದರೆ ಆಗುತ್ತೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಬೇಕು, ಅದನ್ನ ತಪ್ಪಿಸಬೇಕಂತ ಸಾಯುವಂತ ಪರಿಸ್ಥಿತಿಗೂ ಇರ್ತಾವ ಇರ್ತಾವ್ರಿ. ಒಳಗಡೆ ಬಿತ್ತು ನಂಜಾಗಿ ಅವತ್ತು ಸಾಯು ಸಾಯಬಹುದು ಆ ಪ್ರಮಾಣ. ಅದಕ್ಕೆ ಯಾವಾಗಲೂ ಹೇಳ್ತೀವಿ, ಈ ತಕ್ಷಣ ಫಸ್ಟ್ ಕೆಲಸ ನೀವು ಲೋಳೆ ವರ್ಷದ ತಕ್ಷಣ ಆಮೇಲೆ ಮುಗಿನೆಲ್ಲ ಲೋಳೆ ತೆಗೆದ ಮೇಲೆ ಫಸ್ಟ್ ಕೆಲಸ ಒಕ್ಕಲ ಬಳಿಯನ್ನ ಒಂದ್ ಇಂಚು ಅಥವಾ ಎರಡ್ ಇಂಚು ಬಿಟ್ಟು ಮನೆಯಲ್ಲಿ ದಾರ ಇರುತ್ತೆ, ದಾರ ತಗೊಂಡು ಟೈಟ್ ಆಗಿ ಕಟ್ಟಬೇಕು. ಅದನ್ನ ಬಿಗುವಾಗಿ ಕಟ್ಟಬಿಟ್ಟು ಆ ಕಟ್ಟಿದ ದಾರದ ಕೆಳಗೆ ಅರ್ಧ ಇಂಚು ಬಿಟ್ಟು ಮಾಡಬೇಕು, ಒಂದ್ ಹೊಸ ಬ್ಲೇಡ್ ಅಥವಾ ಕತ್ತರಿ ಅಂದ್ರೆ ನೀವು ಉಪಯೋಗ ಮಾಡಿ ತಗೋಬಾರ್ದು, ಉಪಯೋಗ ಮಾಡ್ಲಾರ್ದು ತಗೋಬೇಕು, ಮಾಡ್ಲಾರ್ದು ತಗೋಬೇಕು. ನೀವು ದಾಡಿಗೆ ಉಪಯೋಗ ಬ್ಲೇಡ್ ತಗೋಬಾರ್ದು, ಹೊಸ ಬ್ಲೇಡ್ ಅಥವಾ ಹೊಸ ಕತ್ತರಿ ತಗೊಂಡು ಇಲ್ಲ ಅಂತಂದ್ರೆ ಅದಕ್ಕೆ ಅಯೋಡಿನ ಅಥವಾ ಟಿಂಚರ್ ಎಳಿನ ಹಚ್ಚಿ ಅದನ್ನ ಅರ್ಧ ಇಂಚು ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಏನ್ ಮಾಡಬೇಕು, ಟಿಂಚರ್ ಎಳಿನ ಅಥವಾ ಐಡಿನ ಸಿಗ್ತೈತಿ ಹೊರಗಡೆ, ಅದನ್ನ ಹಚ್ಚಬೇಕು. ಮತ್ತೆ ಎಲ್ಲಾ ರೈತರ ಮನೆಯಾಗೂ ನಿಮ್ಗೆ ಆಂಟಿಸೆಪ್ಟಿಕ್ ಲೋಷನ್ ಸಿಗಂಗಿಲ್ಲ ಔಷಧ. ಸರ್ ಅದು ನಿಮ್ಗೆ ಅರಿಶಿನ ಪುಡಿ ಏನ ಅದಕ್ಕೆ ನಾನು ಮುಂದೆ ಅದನ್ನೇ ಹೇಳ್ತೀನಿ ನಿಮಗೆ, ಎಲ್ಲರ ಮನೆಯಲ್ಲಿ ಐದು ಅರಿಶಿನ ಪುಡಿ ಇದ್ದೇ ಇರ್ತೈತಿ. ಅದಕ್ಕೆ ಆ ಅರಿಶಿನ ಪುಡಿ ಹಚ್ಚೋದ್ರಿಂದ ಅರಿಶಿನ ಪುಡಿಯಲ್ಲಿ ಏನಿರ್ತೈತಿ, ರೋಗ ನಿರೋಧಕ ಇದು ಶಕ್ತಿ ಆಂಟಿಸೆಪ್ಟಿಕ್ ಅಂತ ಹೇಳ್ತೀನಿ. ಅದಕ್ಕೆ ಅದನ್ನ ಹಚ್ಚೋದ್ರಿಂದ ಅದಕ್ಕೆ ಮುಂದೆ ಈ ರೀತಿಯಾದಂತಹ ಒಂದು ವರ್ಕ್ ಗಂಟಾಗೋದು ಅದು ಒಡೆಯೋದು ಅದು ತಪ್ಪತ್ತೆ. ಸರ್ ತುಂಬಾ ಸಂತೋಷ. ಅದೇ ರೀತಿ ಈಗ ನಮ್ಮ ರೈತರು ಏನ್ ಮಾಡ್ತಾರಂದ್ರೆ, ಕರುಗಳಿಗೆ ಹುಟ್ಟಿದ ತಕ್ಷಣ ಗಿಣ್ಣದ ಹಾಲನ್ನು ಕುಡಿಸ್ತಾರೆ. ಅದನ್ನ ಕುಡಿಸಬೇಕೋ ಕುಡಿಸಬಾರ್ದು ಅನ್ನುವಂತ ಒಂದು ನಮ್ಮ ಪ್ರಶ್ನೆ ಸರ್. ಇನ್ನೊಂದು ಬಹಳ ಬಂದಿ ರೈತ ಅಂತ ಏನಿದೆ ಅಂತಂದ್ರೆ, ಗಿಣ್ಣದ ಹಾಲು ಜಾಸ್ತಿ ಕುಡಿದಪ್ಪ ಅಂತಂದ್ರೆ ಕರುಗಳು ಉಚ್ಚಿಕೊಂಡು ಸಾಯ್ತಾವ ಸರ್ ಅಂತೇಳಿ ನಮ್ಮಲ್ಲಿ ಬಹಳ ಜನ ಬರ್ತಾರೆ. ತಪ್ಪು ಕಲ್ಪನೆ ರೀ ಅದು. ಯಾವಾಗಲೂ ಆ ತಾಯಿ ಮೊದಲನೇ ಹಾಲು, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ. ಆಮೇಲೆ ಎಲ್ಲೋ ಇವು ನೀವು ಕಾರ್ಬೋಹೈಡ್ರೇಟ್ಸ್ ಅನ್ರಿ, ಆಮೇಲೆ ಜೀವಸತ್ವಗಳನ್ರಿ, ಎಲ್ಲ ಲವಣಾಂಶ ಪ್ರಮಾಣ ಅನ್ರಿ, ಆಮೇಲೆ ಆಂಟಿಬಾಡೀಸ್ ಇಮ್ಯುನೋಗ್ಲೋಬಿನ್ಸ್ ಅಂತ ಹೇಳ್ತೀವಿ ನಾವು, ಹೆಚ್ಚಿನ ಪ್ರಮಾಣ ಇರ್ತವೆ. ಅದು ಕುಡಿಯೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಆಮೇಲೆ ಏನಾಗ್ತದ್ರಿ, ನಾವು ಅರ್ಧ ತಾಸು ಯಾಕೆ ಕುಡಿಸು ಅಂತ ಹೇಳ್ತೀವಪ್ಪ ಅಂತಂದ್ರೆ, ಆಮೇಲೆ ಗಿಣ್ಣದಲ್ಲಿ ಕುಡಿಸುವ ಉದ್ದೇಶಪ್ಪ ಅಂದ್ರೆ, ನಿಮ್ಗೆ ಅದು ಫಸ್ಟ್ ಏನ ಹೆಂಡಿ ಹಾಕ್ಬೇಕಲ್ಲ, ಅದು ಒಳಗಡೆ ಏನಂತೀವಿ ಮಿಕ್ಕೋನಿ ಬಂತೀವಿ ನಾವು, ಅದು ಒನ್ ಟೈಪ್ ಲೋಳಿ ಪದಾರ್ಥ ಇದಿರ್ತೈತಿ. ನಾವು ಫಸ್ಟ್ ಟೈಮ್ ನಾವು ಗಿಣ್ಣದ ಹಾಲು ಕುಡಿಸಿದ ತಕ್ಷಣ ಏನಾಕತಿ, ಅದು ಒಳಗಡೆ ಅದು ಇದಾದ್ಮೇಲೆ ರಕ್ತದಲ್ಲಿ ಸೇರ್ಕೊಂಡು ದೇಹದ ಒಂದು ರೋಗ ಶಕ್ತಿಯನ್ನ ಹೆಚ್ಚಿಗೆ ಉತ್ಪಾದನೆ ಮಾಡ್ತೈತಿ. ಮುಂದೆ ಕರು ಏನ್ ಮಾಡ್ತದ್ರಿ, ಒಂದೂವರೆ ಅಥವಾ ಎರಡು ದಿವಸಕ್ಕೆ ಅದು ಮಿಕ್ಕೋನೆ ಮಣ್ಣದು ಹೊರಭಾಗ ಹಾಕ್ತೈತದೆ, ಸ್ವಲ್ಪ ಕುಚ್ಚುತ್ತದೆ, ಏನ್ ತೊಂದರೆ ಇಲ್ಲ. ಅದಕ್ಕೆ ಯಾವಾಗಲೂ ಹುಟ್ಟಿದ ತಕ್ಷಣ ಅರ್ಧ ತಾಸಿನೊಳಗೆ ನೀವು ಪ್ರತಿಯೊಂದು ಹುಟ್ಟಿದ ಕರುಗಳಿಗೆ ಗಿಣ್ಣ ಕುಡಿಸಬೇಕು. ಆಮೇಲೆ ಮುಂದೆ ಅದು ಗಿಣ್ಣದಲ್ಲ ಐದು ಆರು ದಿವಸ ಎಲ್ಲ ಕುಡಿಸಬೇಕ್ರಿ, ಅವ್ರು ಎಡ್ಲಿ ಬಂದ್ ಹೇಳ್ತೀವಿ ನಾವು ಅಂದ್ರೆ ಎಷ್ಟು ಬೇಕು ಅಷ್ಟು ಕುಡಿಸಬಹುದು ಅದಕ್ಕೆ ಗಿಣ್ಣದಲ್ಲ ಎರಡ್ ಟೈಮ್ ಕುಡಿಸಬಹುದು. ಫಾರ್ ಎಕ್ಸಾಂಪಲ್ ನೀವು ಇವನ್ ಮನುಷ್ಯರಲ್ಲಿ ಸಹಿತ ನೋಡ್ರಿ, ನೀವು ತಾಯಿ ಹಾಲು ಕುಡಿದ್ ಬೆಳೆದ ಮಕ್ಕಳನ್ನ ನೋಡ್ರಿ, ನಾವು ಹೊರಗಡೆ ಹಾಲು ಕುಡಿದ್ ಬೆಳೆದ ಮಕ್ಕಳು ನೋಡ್ರಿ, ಅದು ಒಂದು ಪೌಷ್ಟಿಕ ಬದಲಾಗಿ ಆಗ್ತದೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಅದಕ್ಕೆ ಮೊದಲೇ ಅದು ಗಿಣ್ಣದಲ್ಲಿ ಕುಡಿಸಬೇಕು. ಈಗ ಕರುಗಳಿಗೆ ಈ ಜಂತುನಾಶಕಗಳನ್ನ ಹಾಕ್ತಾರೆ ಸರ್, ಅದನ್ನ ಯಾವಾಗ ಯಾವಾಗ ಕೊಡಬೇಕು ಅಂತೇಳಿ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಿ? ಕರು ಹುಟ್ಟಿದ ಮೇಲೆ ಒಂದು ವಾರದಿಂದ ಹತ್ತು ದಿವಸಕ್ಕೆ ಮೊದಲಿಗೆ ಜಂತುನಾಶಕ ಕೊಡಬೇಕು. ಆಮೇಲೆ ಪ್ರತಿ ತಿಂಗಳನ್ನು ತಿಂಗಳ ತಿಂಗಳ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳು ಕೊಡಬೇಕು. ಅಂದ್ರೆ ಪ್ರತಿ ತಿಂಗಳು ಕೊಡ್ಕೊಂಡು ಹೋಗ್ಬೇಕು. ಮುಂದೆ ಏನ್ ಮಾಡಿದ್ರೆ ಆರ್ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕೊಡ್ಕೊಂತ ಹೋಗ್ಬೇಕು. ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ, ದೇಹದ ಒಳಗಡೆ ಇರುವಂತ ಪರೋಪ ಜೀವಿಗಳು ಏನಾಗ್ತಾವ ಅವು ಆಗಂಗಿಲ್ಲ, ತಿಂದಂತ ಆಹಾರಗಳೆಲ್ಲ ಸರಿಯಾಗಿ ಪಚನಾಗಿ ಸರಿಯಾಗಿ ಪೌಷ್ಟಿಕ ದೇವತೆಗೆ ಸೇರ್ಕೊಂಡು ಒಂದು ಒಳ್ಳೆ ದಶಮಷ್ಟೊಂದು ಅದನ್ನು ಕರೆಗಳನ್ನು ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ, ಜೀರ್ಣಕ್ರಿಯೆ ಸಹಾಯ ಆಗ್ತೈತಿ, ಬರವಣಿಗೆ ಸಹಾಯ ಆಗ್ತೈತಿ. ಈಗ ನೋಡಿ ನೀವು ಬಹಳ ಜನ ಜಂತಿನ ಔಷಧ ಹಾಕಿರಂಗಿಲ್ಲ, ಹೊಟ್ಟೆ ಪಾಕ ಆಗ್ಬಿಟ್ಟಿರ್ತಾವ್ರಿ, ಸಣ್ಣ ಸಣ್ಣ ಇನ್ನೂ ಬೆಳವಣಿಗೆ ಸುಂಟಿ ತೆಗೆದಿರ್ತಾರೆ, ಕೈಕಾಲುಗಳು ಸಣ್ಣಾಗಿ ಹೊಟ್ಟೆ ಸ್ವಲ್ಪ ಉಬ್ಬದಂಗೆ ಕಾಣ್ತಾವ್ರಿ. ಅವು ಯಾಕಾಗಿರ್ತಾವಪ್ಪ ಅಂತಂದ್ರೆ 90% ಈ ಜಂತುನಾಶಕ ಹಾಕಿರಂಗಿಲ್ಲ, ಆಮೇಲೆ ಅವಕ್ಕೆ ಪೌಷ್ಟಿಕ ಆದಂತ ಆಹಾರ ಕೊಡಂಗಿಲ್ಲ. ಆ ರೀತಿ ಆದ್ರಿಂದ ಏನಾಗೈತಿ, ಬೆಳವಣಿಗೆ ಕುಂಟಿ ತೆಗೆದೈತಿ. ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂತಂದ್ರೆ, ನಮ್ಮ ರೈತರು ಬಹಳ ಜನ ನಮ್ಮಲ್ಲಿ ದವಾಖಾನೆ ಬರ್ತಾರೆ, ಸಾಹೇಬ್ರೆ ಮನೆಗೆ ಐತ್ರಿ, ನಮ್ಮ ಮನೆಗೆ 3 ವರ್ಷ ಆಗೈತಿ, ಇನ್ನು ಕಟ್ಟವಲ್ತ್ರಿ, ಕಟ್ಟೋದಂದ್ರೆ ಗರ್ಭದೋಷ ಕಟ್ಟವಲ್ತ್ರಿ ಅಂತಾರೆ ರೈತಾಪಿ ಭಾಷೆಯಲ್ಲಿ. ನಮ್ಮ ರೈತರು ಯಾವಾಗಂದ್ರೆ ಅದು ಕರ 3 ವರ್ಷ ಹೋದ ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಅದು ಕರು ಇದ್ದಾಗ ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಲಾಭದಾಯಕ ಆಗತ್ತೆ. ಹೈನು ಉದ್ಯಮ ಹೇಳಿದ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಸಕ್ಸಸ್ ಆಗ್ಬೇಕಂತಂದ್ರೆ, ಪ್ರತಿ ವರ್ಷ ಒಂದು ಕರು ಕೊಡಬೇಕು, ಪ್ರತಿ ವರ್ಷ ಒಂದು ಕರು ಕೊಡಬೇಕಂತಂದ್ರೆ ಕರು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿ ಅದು ಮನಕ್ಕೆ ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ರಪ್ಪ ಅಂತಂದ್ರೆ, ನೀವು ಮಿಶ್ರತಳಿ ಕರುಗಳು ಅದಕ್ಕೆ ವಯಸ್ಸು ಮುಖ್ಯಲ್ರಿ, ಅವು ದೇಹ ತೂಕ ನಿಮಗೆ 200-750 kg ದೇಹ ತೂಕ ಬಂದವಪ್ಪ ಅಂದ್ರೆ ಅವು ಗರ್ಭಕ್ಕೆ ಆಹಾರ ಆಗ್ತಾವೆ. ನಾವೇನ್ ಹೇಳ್ತೀವಿ ನಿಮ್ಗೆ 200-250 kg ತೂಕ ಬರ್ಬೇಕಂತ ಹೇಳ್ತೀವಿ. ನೀವು ಸರಿಯಾಗಿ ಅದಕ್ಕೆ ವೈಜ್ಞಾನಿಕವಾಗಿ ಸರಿಯಾಗಿ ಪಾಲನೆ ಪೋಷಣೆ ಮಾಡಿ ಸರಿಯಾಗಿ ಆಹಾರ ಕೊಟ್ಕೋತ ಹೋದ್ರಪ್ಪ ಅಂದ್ರೆ, ಕರುವಿಂದ ಮಣಿಕಾಗುವವರೆಗೆ ಬೆಳೆಸಿದ್ರಪ್ಪ ಅಂದ್ರೆ ನಿಮಗೆ ಒಂದು ವರ್ಷ ಕಟ್ಟುತ್ತೆ. ಇದು ನಾವು ಬುಕ್ ನಾಗ ಓದಿದ್ ಮಾಡಿದ್ದು ಸ್ವತಃ ನನ್ನ ಅನುಭವದಾಗ. ನಾವ್ ಎಷ್ಟೋ ಜನಕ್ಕೆ 9 ತಿಂಗಳ ಕರುಗಳನ್ನು ಮಿಸ್ ಆಕಳಗಳನ್ನು ಕಟ್ಟಿಸಿದೀನಿ, ಮಣಿಕಾಳನ್ನ 11 ತಿಂಗಳು ಕಟ್ಕೊಂಡಿದ್ದಾವ್ ಅಂದ್ರೆ ಅದು ದೇಹ ತೂಕ 2.5 ಕ್ವಿಂಟಲ್ ಬಂತಪ್ಪ ಅಂತ ಕಟ್ಕೊಂಡ್ಬಿಡ್ತಾವ್ರಿ. ಅವು ಆರೋಗ್ಯ ಪೂರ್ಣವಾಗಿದ್ರೆ ಹೌದು, ನೀವು ಅದಕ್ಕೆ ಪೌಷ್ಟಿಕಾಂಶ ಕೊಡ್ಲಿಲ್ಲ, ಆಹಾರ ಕೊಡ್ಲಿಲ್ಲ, ಇದ್ದದ ಬರೀ ಮೇವ್ ಹಾಕೋ ತೋರಿ, ಸರಿಯಾಗಿ ನೀವು ಕರು ಇದ್ದಾಗ ಪಾಲನೆ ಪೋಷಣೆ ಮಾಡ್ಲಿಕ್ಕಪ್ಪ ಅಂದ್ರೆ ಬೆಳವಣಿಗೆ ಕುಂಠಿತಾಗತಿ, ತೂಕ ಬರಂಗಿಲ್ಲ, ಅವಾಗ ಒಳಗೆ ಗರ್ಭಕೋಶಗಳು ಜನೇಂದ್ರಗಳ ಸರಿಯಾಗಿ ಬೆಳವಣಿಗೆ ಆಗಂಗಿಲ್ಲ, ಹಿಂಗಾಗಿ ಅದು ಬೇಕ ಬೆದೆ ಬರಕ ಹೆಚ್ಚಿನ ಟೈಮ್ ತಗೊಂತೈತಿ. ಅವಾಗ ಹೆಚ್ಚಿನ ಟೈಮ್ ಆಗುತ್ತಪ್ಪ ಅಂದ್ರೆ ನಮ್ಗೆ ಹೈನುಗಾರಿಕೆ ಬಹಳ ಲಾಭದಾಯಕ ಆಗೋದಂಗಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ ಅವ್ನು ಸರಿಯಾಗಿ ಹಾಕ್ತಂತ ಹೇಳ್ತೀವಿ. ಆ ರೀತಿ ನೀವು ಈಗ ಜವಾರಿ ದನಗಳು ಅಂದ್ರೆ ಸ್ಥಳೀಯ ದನಗಳು, ಎಮ್ಮಿಗಳು, ದಾಖಲೆಗಳು, ಅವು ಮಿನಿಮಮ್ ನಿಮಗೆ 2-3 ವರ್ಷ ಮಟನ ಅದಕ್ಕೆ ಬೆಳವಣಿಗೆ ಟೈಮ್ ಇರ್ತದೆ. ಕರುಗಳ ಪಾಲನೆ ಪೋಷಣೆ ಮತ್ತು ಅವುಗಳ ಆಹಾರ ಬಗ್ಗೆ ತಾವು ಹೇಳ್ತಾ ಇದ್ರಿ ಸರ್, ಈ ಕರುಗಳಿಗೆ ಯಾವ ರೀತಿಯಾದಂತಹ ಒಂದು ಆಹಾರವನ್ನು ಕೊಡಬೇಕು ಅಂತ ತಾವು ಹೇಳ್ತೀರಿ? ಫಸ್ಟ್ ಗಿಣ್ಣ ಹಾಲು ಕುಡಿಸ್ತೀರಿ, ಗಿಣ್ಣ ಹಾಲು ಕುಡಿಸಿದ ಮೇಲೆ ನೀವು ಮತ್ತೆ ಮುಂದೆ ರೆಗ್ಯುಲರ್ ಹಾಲು ಕೊಡ್ಕೊಂಡು ಹೋಗ್ಬೇಕು. ಅದು ಹೆಂಗ್ ಕೊಡ್ಬೇಕಪ್ಪ ಅಂತ ಕರುಗಳಿಗೆ ನೀವು ಮೊದಲೇ 5 ದಿವಸ ಏನ್ ಮಾಡ್ಬೇಕು, 5 ದಿವಸ ಮಟನ್ ದಿವಸ ಒಂದ್ 2 ಲೀಟರ್ ಗಿಣ್ಣ ಹಾಲು ಕೊಡ್ಕೊಂತ ಹೋಗ್ಬೇಕು. ಮುಂದೆ 6-10 ದಿವಸಕ್ಕೆ ಏನ್ ಮಾಡ್ಬೇಕು, 2 ಲೀಟರ್ ಗಿಣ್ಣ ಹಾಲು ಕೊಡ್ಕೊಂತ ಹೋಗ್ತದೆ. 16-30 ದಿವಸಕ್ಕೆ ಅಂದ್ರೆ 30 ದಿವಸ ಒಂದ್ ಆದ್ಮೇಲೆ ಹಾಲಿನ ಜೊತೆ ಅಂದ್ರೆ ನೀವು 3 ಲೀಟರ್ ಹಾಲು ಕೊಡ್ರಿ, ಅದಕ್ಕೊಂದು 50 ಗ್ರಾಮ್ನಷ್ಟು ದಾನಿ ಮಿಶ್ರಣ ಅಂತ ಹೇಳ್ತೀವಿ ನಾವು, ಕರುವಿನ ದಾನಿ ಮಿಶ್ರಣ ಸಿಗತೈತಿ, ಅದ ಹಾಲಿನೊಳಗೆ ತಗೊಂಡು ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಅಂದ್ರೆ ಹಾಲಿನ ಜೊತೆಯಲ್ಲಿ ಕೊಡ್ಬೇಕು. ನೀವು ಮಿಶ್ರತಳಿ ಆಕಳಗಳಪ್ಪ ಅಂತಂದ್ರೆ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೊಡಕ್ ಬರ್ತೈತಿ. ನೀವು ಅದೇ ನೀವು ಎಮ್ಮಿಗಳು ಜವಾರಿ ಆಕಳಗಳು ಬಿಟ್ಟರೆ ಹೋದ್ರಪ್ಪ ಅಂದ್ರೆ ಹಾಲು ಕುಡಿಸಿದ ಮೇಲೆ ಒಂದು 50 ಗ್ರಾಮ್ನಷ್ಟು ನೀರು ಸಿಂಪಡಿಸಿ ಅದಕ್ಕೆ ತಿನ್ಸುವಂತ ವ್ಯವಸ್ಥೆ ಮಾಡಬೇಕು. ಆಮೇಲೆ ಒಂದ್ ಹಿಡಿ ಹಸಿರು ಮೇವ್ರಿ ಸಣ್ಣಕ್ಕೆ ಸ್ಟಾರ್ಟ್ ಮಾಡೋದು. 45 ದಿವಸ ಆದ್ಮೇಲೆ ಏನಾಗತ್ತಿ, ನೀವು ಹಾಲಿನ ಪ್ರಮಾಣ ಜಾಸ್ತಿ ಮಾಡ್ಕೊತ ಹೋಗ್ಬೇಕು. 2 ಲೀಟರ್ ಮಾಡ್ಕೊಂತ ಹೋಗ್ಬೇಕು. 45 ದಿವಸ 60 ದಿವಸ ಆದ್ಮೇಲೆ 1 ಲೀಟರ್ ಕೊಡ್ಕೊತ ಹೋಗ್ಬೇಕು. 65 ದಿವಸ ಆದ್ಮೇಲೆ ಮಾಡುದು ಮತ್ತೆ ಕಡಿಮೆ ಮಾಡಿ 1 ಲೀಟರ್ ಮಾಡುದು. ಅಂದ್ರೆ ಹೆಂಗೆಂಗ ಅದು ಬೆಳವಣಿಗೆ ಆಗ್ತೈತಿ, ದಿವಸಗಳು ಆಗ್ತಾವು, ಹಂಗೆ ಹಾಲಿನ ಪ್ರಮಾಣ ಕಡಿಮೆ ಮಾಡ್ಕೊಂತ ಬರ್ಬೇಕು. ನೀವು ದಾನಿ ಮಿಶ್ರಣ ಆಮೇಲೆ ಇವು ಎಲ್ಲ ಕುಡಿದಂತ ಒಂದು ಪೌಷ್ಟಿಕ ಆಹಾರ ಇರ್ತದಲ್ಲ, ಈ ಪ್ರಮಾಣ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಹಾಲನ್ನ ಕಡಿಮೆ ಕೊಡಬೇಕು ಮತ್ತೆ ಪೌಷ್ಟಿಕ ಆಹಾರವನ್ನು ಜಾಸ್ತಿ ಮಾಡ್ತಾರೆ. 1 ತಿಂಗಳಿಂದ 45 ದಿವಸ ನಂತರ ಅವನ್ನ ಹಾಲಿನ ಪ್ರಮಾಣ ಕಡಿಮೆ ಮಾಡ್ಕೊಂಡು ಬರ್ಬೇಕ್ರಿ. ನಿಮಗೆ ಮ್ಯಾಕ್ಸಿಮಮ್ 3 ತಿಂಗಳಿಗೆ ಅಂದ್ರೆ 3 ತಿಂಗಳ ಹಾಲೆಲ್ಲ ಬಂದ್ ಮಾಡ್ಬಿಡ್ಬೇಕು. ಅದಕ್ಕೆ 3 ತಿಂಗಳ ನಂತರ ಹಾಲು ಕೊಡಿಸ್ಬೇಡ್ರಿ. 3 ತಿಂಗಳ ಮಟ್ಟ ಏನ್ ಮಾಡಿದ್ರಿ, 1/2 ಲೀಟರ್ ಹಾಲು, ಒಂದ್ ಹೆಚ್ಚು ಕಡಿಮೆ ಒಂದ್ 4 ಗ್ರಾಮ್ ಎಲ್ಲ ದಾನಿ ಮಿಶ್ರಣ ಕೊಡ್ಬೇಕು. ಆಮೇಲೆ ಹೊಟ್ಟೆ ತುಂಬಾ ಹಸಿರು ಮೇವನ್ನು ಕೊಡ್ಕೊತ ಹೋಗ್ಬೇಕು. ಮುಂದೆ ನಿಮ್ಮ 3 ತಿಂಗಳ ಆದ್ಮೇಲೆ ಅಂಕರೂ ಹಾಲು ಪೂರ್ಣ ಬಂದ್ ಮಾಡ್ಬೇಕು. ಮಾಡಿ ಅವಾಗ ನೀವು ದಾನಿ ಮಿಶ್ರಣ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ದಾನಿ ಮಿಶ್ರಣದೊಳಗೆ ಲವಣಾಂಶಗಳನ್ನು ಸಿಗ್ತಾವ, ಖನಿಜ ಮಿಶ್ರಣ ಅಂತೇವೆ, ಅದ್ರಾಗ ಮಿನರಲ್ ಮಿಕ್ಸರ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯೊಳಗೆ, ಅದನ್ನ ಒಂದೊಂದು ಸ್ಪೂನ್ ಹಾಕೋತ, ಒಂದ್ 20-25 ಗ್ರಾಮ್ ಹಾಕೋತ ಹೋಗ್ಬೇಕು. ಈ ರೀತಿ ಸರಿಯಾಗಿ ನೀವು ಆಹಾರ ಕೊಟ್ಕೋತ ಹೋದ್ರಪ್ಪ ಅಂತಂದ್ರೆ ಅದು ಚೆನ್ನಾಗಿ ಬೆಳವಣಿಗೆ ಆಗಿ ನಿಮ್ಗೆ ಒಳ್ಳೆ ಒಂದು ಸರಿಯಾದ ಟೈಮಿಗೆ ಅದು ಗರ್ಭಸಕ್ಕ ಆಹಾರ ಆದಂತ ಒಂದು ಮಣಕಾಗತ್ತೆ. ಈಗ ಕರುವಿನ ಆಹಾರದ ಬಗ್ಗೆ ಹೇಳ್ತಾ ಇದೀರಿ ಸರ್, ಈ ಕರುವಿಗೆ ದಾನಿ ಮಿಶ್ರಣ ಕೊಡಬೇಕಂತ ಹೇಳ್ತಾ ಇದ್ರಿ, ದಾನಿ ಮಿಶ್ರಣವನ್ನ ಹೊರಗಡೆಯಿಂದ ಖರೀದಿ ಮಾಡಿ ತರಬೇಕು ಅಥವಾ ನಾವು ರೈತರ ಉತ್ಪಾದನೆ ಮಾಡಿ ಹಾಕಿದ್ರೆ ಸರಿ ಅನ್ಸುತ್ತೆ ಸರ್? ನಿಮಗೆ ಎರಡೂ ಉತ್ತಮ ರೀ. ಈಗ ರೈತರಿಗೆ ಅವರಲ್ಲಿ ಅನುಕೂಲ ಇತ್ತು, ಎಲ್ಲ ದಾನಿಗಳನ್ನು ಬೆಳೀತಿದ್ರಪ್ಪ ಅಂತಂದ್ರೆ ಮನೆಯಲ್ಲಿ ದಾನಿ ಮಿಶ್ರಣ ಮಾಡ್ಬೇಕು. ಅದನ್ನ ದಾನಿ ಮಿಶ್ರಣ ಮಾಡಕ್ ಒಂದು ಪ್ರಮಾಣ ಅದರಿ. ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಈ 1 ಕ್ವಿಂಟಲ್ ನೀವು ದಾನಿ ಮಿಶ್ರಣ ಮಾಡ್ಬೇಕಂತಂದ್ರೆ 1 ಕ್ವಿಂಟಲ್ಗೆ ಅಂದ್ರೆ 100 kg ಪ್ರತಿಶತ 45 ಪ್ರಮಾಣದೊಳಗೆ ಈ ಗೊಂಜಾಳ ನುಚ್ಚು ಅಥವಾ ಜೋಳದ ನುಚ್ಚು ಆಮೇಲೆ ದ್ವಿದಳ ಧಾನ್ಯ ನುಚ್ಚುಗಳನ್ನ ಅವನ್ನ 40% ಇರ್ಬೇಕ್ರಿ. ಮುಂದೆ ಇದು ಗೊಂಜಾಳದಿಂದ ಏನಾದಕ್ಕೆ ಶಕ್ತಿ ಇದೆ ಅಂದ್ರೆ ಅದು ಶಕ್ತಿ ವರ್ಧಕ, ಅದು ಕಾರ್ಬೋಹೈಡ್ರೇಟ್ ಅನ್ನೋ ಒಂದು ದೇಹ ಕೊಡ್ತದೆ. ಮುಂದೆ ಅದಕ್ಕೆ ಪ್ರೋಟೀನ್ ಅಂಶ ಬೇಕು. ಪ್ರೋಟೀನ್ ಅಂಶ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಶೇಂಗಾ ಹಿಂಡಿ ಅಥವಾ ಸೋಯಾಬೀನ್ ಹಿಂಡಿ, ಅವ್ರಿ ಹಿಂಡಿ, ಇಂಥವೆಲ್ಲ ಹಿಂಡಿಗಳನ್ನ ಹಾಕಬೇಕು. ಈ ಹಿಂಡಿಗಳ ಪ್ರಮಾಣ ಎಷ್ಟಿರ್ಬೇಕಂದ್ರೆ ಶೇಕಡಾ 35 ಪ್ರಮಾಣದಾಗ ಇರಬೇಕು. ಮುಂದೆ ಗೋಧಿ, ಅಕ್ಕಿ, ದ್ವಿದಳ ತೌಡ್ಗೊಳ್ರಿ, ತೌಡ್ಬೇಕು ಅದಕ್ಕೆ. ಆ ತೌಡ್ ಎಷ್ಟು ಪ್ರಮಾಣದಾಗ ಇರ್ಬೇಕಪ್ಪ ಅಂತಂದ್ರೆ 17% ಇರ್ಬೇಕ್ರಿ. ಮುಂದೇನ ಏನಲ್ಲಿ ನಿಮಗೆ ಆಗಲ್ಲೇ ಏನಂತ ಲವಣಾಂಶಗಳು, ಲವಣ ಮಿಶ್ರಣ ಕೊಡ್ಬೇಕಂತೇಳಿ, ಅದ್ ಖನಿಜ ಮಿಶ್ರಣ ಅಂತ ಹೇಳ್ತೀವಿ. ಅದ್ರವಾಗಿ ಏನಿರ್ತದೆ ಅಂತಂದ್ರೆ ಎಲ್ಲ ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಂಗನೀಸ್, ಸತು ಎಲ್ಲ ಮಿನರಲ್ಸ್ ಅಂಡ್ ಟ್ರೇಸ್ ಮಿನರಲ್ಸ್ ಅಂತ ಹೇಳ್ತೀವಿ, ಅವೆಲ್ಲ ಇರ್ತಾವ. ಆ ಎಲ್ಲ ಇದ್ದಂತ ಒಂದು ಖನಿಜ ಮಿಶ್ರಣ ಏನ್ ಮಾಡ್ಬೇಕು ನಾವು? 2% ನಾವು ಕೊಡ್ಬೇಕು ಒಂದು ಕ್ವಿಂಟಲ್. ಮುಂದೆ ಉಪ್ಪು ಬಳಸ್ಬೇಕು ಅದಕ್ಕೆ ನಾವು. ಉಪ್ಪು ಎಷ್ಟು ಹಾಕ್ಬೇಕಪ್ಪ ಅಂತಾರೆ? 1% ಅಂದ್ರೆ 1 kg ಒಂದ್ ಕ್ವಿಂಟಲ್. ಹಿಂಗ ಇಷ್ಟೆಲ್ಲ ನಾವು ಮಾಡಿದಾಗ ಏನ್ ಸಗತಿ? ಈಗ ನೀವೇನಾಗತಿ, ನಿಮಗೆ ಇನ್ನೊಮ್ಮೆ ಹೇಳ್ಬೇಕಂತಂದ್ರೆ ಗೊಂಜಾಳ ನುಚ್ಚು 45%, ಹಿಂಡಿ ಪ್ರಮಾಣ ಏನೈತಿ 35%, ತೌಡ್ ಪ್ರಮಾಣ 17%, ಆಮೇಲೆ ಲವಣ ಮಿಶ್ರಣ ಏನೈತಿ 2%, ಉಪ್ಪು 1%, ಇದೆಲ್ಲ ಸೇರಿದ್ರೆ 100% ಆಯ್ತು. ಒಂದ್ ಕ್ವಿಂಟಲ್ ಬೇಕಾದಂತ ಧಾನ್ಯ ಮಿಶ್ರಣ ಇದನ್ನ ನೀವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಯಾಕಂದ್ರೆ ಮನೆಯಲ್ಲಿ ಗೋಧಿ ಬೆಳಿತಾರೆ, ದ್ವಿದಳ ಬೆಳಿತಾರೆ. ಇದು ಮಾಡೋದ್ರಿಂದ ಏನಾಗತಿ? ಖರ್ಚು ಕಡಿಮೆ ಆಗತಿ, ನಿಮಗೆ ಹೈನುಗಾರಿಕೆ ಲಾಭ ಜಾಸ್ತಿ. ನೀವು ಅದನ್ನೇ ಹೊರಗೆ ತಗೊಂಡ್ರೆ ಕಮರ್ಷಿಯಲ್ ತಂದ್ರಪ್ಪ ಅಂದ್ರೆ ನಿಮಗೆ ಲಾಭ ಕಡಿಮೆ ಆಗ್ತದೆ. ಅದಕ್ಕೆ ಆ ಉದ್ದೇಶದಿಂದ ನೀವು ಧಾನ್ಯ ಮಿಶ್ರಣ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಸರ್, ನಮ್ಮ ರೈತರು ಈಗ ಏನ್ ಮಾಡ್ತಾ ಇದ್ದಾರಂದ್ರ ಹೆಚ್ಚಾಗಿ ಉತ್ತರ ಭಾರತದಿಂದ ಹಸುಗಳನ್ನ ಖರೀದಿ ಮಾಡಿ ತರ್ತಾ ಇದ್ದಾರೆ. ಅವು ನಮ್ಮ ವಾತಾವರಣಕ್ಕೆ ಬೇಗ ಹೊಂದ್ಕೊಳ್ಳಂಗಿಲ್ಲ, ಅವುಗಳನ್ನು ತರಬೇಕು ತರಬಾರದು ಅನ್ನೋದು ಒಂದು ನನ್ನ ಪ್ರಶ್ನೆ ಸರ್. ಇಲ್ರಿ, ಈಗ ಕ್ಲೈಮೇಟ್ ಗೆ ಅಂತಂದ್ರೆ ನಾವು ಪೂರ್ಣ 100% ಮುರ ಇದ್ದೋಪ ಅಂತಂದ್ರೆ ಸಿಗಳ ಪ್ರಮಾಣ ನಮ್ಮಲ್ಲಿ ಇಲ್ಲಿ ಕ್ಲೈಮೇಟ್ ಹೊಂದ್ಕೊಂತವೆ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಆದ್ರೆ ಹೇಳ್ತೀವಿ ನಿಮ್ಗೆ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಯಾವ್ದೇ ದಾನ ತಗೊಂಬರಿ, ನೀವು ನಮ್ಮ ಲೋಕಲ್ ದೇಶಿ ತಳಿ ತಗೊಂಬರ್ರಿ, ನೀವು ಮುರ ತಳಿ ತಗೊಂಬರ್ರಿ. ಯಾವ ತಂದ್ರು ನಮ್ಮ ಮನೆಯಲ್ಲಿ ತಂದ ಮೇಲೆ ಹೊಂದಾಣಿಕೆ ಆಗ್ಬೇಕಂತ ಮಿನಿಮಮ್ ಒಂದು ವಾರದಿಂದ 15 ಟೈಮ್ ತಗೋತು. 15 ಟೈಮ್ ತಗೊಂಡ್ರೆ ನೀವು ಪ್ರಾಪರ್ ಆಗಿ ಅವಕ್ಕೆ ನೀವು ಮುರ ಗುಜರಾತ್ ಅಂತ ತರ್ತೀರಿ, ಇಲ್ಲೊಂದು ತರ್ತೀರಿ, ತರಬೇಕಾದಾಗ ನೀವ್ ಏನ್ ಮಾಡ್ಬೇಕು? ಇನ್ನೊಂದ್ರೆ ಅಲ್ಲಿ ಅದಕ್ಕೆ ಏನ್ ಆಹಾರ ಕೊಡ್ತಾರೆ, ಎಷ್ಟು ಪ್ರಮಾಣ ಕೊಡ್ತಾರೆ, ಯಾವ್ದಾದ್ರು ಕೊಡ್ತಾರೆ, ಅದನ್ನ ಕೇಳ್ಬಿಟ್ಟು ಅದನ್ನ ತಂದ್ಬಿಟ್ಟು ನೀವು ಇಲ್ಲಿ ಆ ರೀತಿ ಪ್ರಮಾಣದಾಗ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಕೆಲವೊಂದು ಡೈರಿ ಫಾರ್ಮ್ ಬಹಳ ಚೆನ್ನಾಗಿ ಮಂಡೆ ಮಾಡಿದ್ದಾರೆ, ನೀವು ಅದೇ ಮುರ ಎಮ್ಗಳು ತಗೊಂಬಂದು, ಮತ್ತೆ ಕೆಲವೊಬ್ಬರನ್ನು ತಗೊಂಬಂದು ಸರಿಯಾಗಿ ಸಾಕದೆ ಇದು ಮಾಡ್ಕೊಳ್ಳೋದೇನು ಅವಶ್ಯಕತನ ಬಂದು ಬಹಳ ಲಾಸ್ಟ್ನಾಗೂ ಬಂದಿದ್ದಾರೆ. ಆದಷ್ಟು ನೀವೇನ್ ಮಾಡ್ರಿ, ನೀವು ಪ್ಯೂರ್ ಅಲ್ಲಿಂದ ಹೋಗಿ ಗುಜರಾತ್ಗೊಂದು ತರೋ ಬದ್ಲೇನೆ ದೇಶಿ ನಮ್ಮಲ್ಲಿ ತಳಿ ಲೋಕಲ್ ಎಮ್ಮೆಗಳಿಗೆ ನಮ್ಮಲ್ಲಿ ನಮ್ಮ ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆ ಒಳಗೆ, ಆಮೇಲೆ ಬೈಫ್ ಸಂಸ್ಥೆ ಒಳಗೆ, ನಿಮ್ಮ KMF ನೊಳಗೆ ನಿಮಗೆ ಉತ್ಕೃಷ್ಟ ತಳಿ ಇದೆ ಎಮ್ಮೆ ಒಳಗೆ ಅಥವಾ ಆಕಳದಾಯ್ತು ಹಾಲು ಹೆಚ್ಚು ಕೊಡುವಂತ ತಳಿಗಳು. ಆದಷ್ಟು ನೀವು ಅವನ್ನ ಕೃತಕ ಗರ್ಭಧಾರಣೆಯಿಂದ ಈ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲ ನಮಗೆ ಹಾಲು ಜಾಸ್ತಿ ಬೇಕು ನಮ್ಮ ಮುರಾದ ಬೇಕಂದ್ರೆ ನಿಮ್ ಸ್ಥಳೀಯ ದನಗಳಿಗೆ ಮುರ ಎಮ್ಮಿದು ನಾವು ಕೃತಕ ಗರ್ಭಧಾರಣೆ ಮಾಡಿದ್ವಪ್ಪ ಅಂದ್ರೆ ಅದಕ್ಕೆ ಹುಟ್ಟುವಂತ ಕರ ಹೆಣ್ಗರ ಹುಡ್ತೀನಿ ತಿಳ್ಕೊಳ್ರಿ. ಅದೇ ಹೆಣ್ಗರ ಚೆನ್ನಾಗಿ ಮೇಯಿಸಿ ನೀವು ಮನಕ್ಕಾಗಿ ಒಳ್ಳೆ ಗರ್ಭಸಿ ಟೈಮ್ ಬಂದ್ಮೇಲೆ ಅದು ಬದಿ ಬಂದ ಮೇಲೆ ಮತ್ತೆ ಅದಕ್ಕೆ ನೀವು ಮುರ ಎಮ್ಮಿ ಹಾಕಿ ಕೃತಕ ಗರ್ಭಧಾರಣೆ ಮಾಡಿದ್ರೆ ಬರುವಂತ ಕರು ಒಂದು ಹೆಚ್ಚಿನ ಹಾಲು ಪ್ರಮಾಣಕ್ಕೆ ಕೊಡುವಂತ ಇದಾಗ್ತೈತಿ. ಆಮೇಲೆ ಅದು ನಿಮ್ಮಲ್ಲಿ ಸ್ಥಳೀಯವಾಗಿನ ಅದು ಬೆಳೆದಿರ್ತೈತಿ, ಹಿಂಗಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ. ಇದನ್ನು ನಿಮಗೆ ಯಾವುದೇ ತೊಂದರೆ ಆಗಿಲ್ಲ. ನಮ್ಮ ಯುವ ರೈತರು ಹೈನುಗಾರಿಕೆಯನ್ನ ಮಾಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಏನ್ ಕಿವಿ ಮಾತು ಹೇಳಕ್ ಬಯಸ್ತೀರಿ ತಾವು? ನೋಡ್ರಿ, ಈಗಿನ ಇದರಲ್ಲಿ ಹೈನುಗಾರಿಕೆ ಒಂದು ಒಳ್ಳೆ ಉದ್ಯಮವಾಗಿ ಬೆಳೆದೈತಿ. ನೀವು ಸರಿಯಾಗಿ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮಾಡಿದ್ರೆ ಹೈನುಗಾರಿಕೆಯಲ್ಲಿ ಯಾವುದೇ ಒಂದು ನುಕ್ಸಾನ ಅನ್ನೋದು ಇರಂಗಿಲ್ಲರಿ, ಲಾಭದಾಯಕ ಇರ್ತೈತಿ. ಆ ರೀತಿಯಿಂದ ನೀವು ಸ್ವ ಉದ್ಯೋಗ ಮಾಡೋದ್ರಿಂದ, ಈ ಫಾರ್ ಎಕ್ಸಾಂಪಲ್ ನಮ್ಮ ರೈತಾಪಿ ಮಕ್ಕಳು ಜಾಸ್ತಿ ಜನ, ನೀವು ನಾವು ಇಲ್ಲ ಸಾಕ ಡಿಗ್ರಿ ಮುಗಿಸಿ ಮಾಡಿರ್ತಾರೆ, ಎಲ್ಲ ಮಾಡಿ ಪದವಿ ತಗೊಂಡ್ಬಿಟ್ಟಿರ್ತಾರೆ, ಇನ್ನು ಜಾಬ್ ಯಾವಾಗ ಸಿಗ್ತಿರಂಗಿಲ್ಲ, ಬರೀ ಜಾಬ್ ಅಂತ ಓಡಾಡ್ತಿರ್ತಾರೆ. ತಮ್ಮ ಮನೆಯಲ್ಲೇನೆ ಭೂಮಿ ಚೆನ್ನಾಗಿತ್ತಪ್ಪ ಅಂತಂದ್ರೆ ನೀವು ಅದನ್ನ ಮನೆಯಲ್ಲಿ ಒಳ್ಳೆ ಮೇವಿಗೆ ಬೆಳೆದು ನೀವು ಒಳ್ಳೆ ಹೈನುಗಾರಿಕೆ ಮಾಡಿದ್ರಪ್ಪ ಅಂತ ನೀವು ಸ್ವ ಉದ್ಯೋಗ ಸ್ವಾವಲಂಬಿಯಾಗಿ ಬದುಕಬೇಕು. ಆಮೇಲೆ ನೀವು ಹೈನು ಜೊತೆ ಲಾಭದಾಯಕ ಜೊತೆ ಏನಂದ್ರೆ ಈವನ್ ಅದರಿಂದ ನೀವು ಗೊಬ್ಬರ ನಿಮ್ಮ ಇರುವಂತ ಭೂಮಿಗೆ ನೀವು ಬಳಸಿದ್ರಪ್ಪ ಅಂತಂದ್ರೆ ನೀವು ಸಾವಯವ ಕೃಷಿನೂ ಮಾಡ್ಕೋಬಹುದು, ಅದಕ್ಕೆ ಪಡಿಬಹುದು, ಬಹಳ ಲಾಭ ಇದೆ. ಅದಕ್ಕೆ ನಮ್ಮ ರೈತಾಪಿ ಮಕ್ಕಳು ಸಹಿತ ಹೊರಗಡೆ ಉದ್ಯೋಗ ಮಾಡೋ ಬದಲೇನೆ ಇದೊಂದು ಉದ್ಯಮ ಆಗಿ ಸ್ವೀಕರಿಸಿ ಇದನ್ನ ಮಾಡಿದ್ರಪ್ಪ ಅಂತ ಬಹಳ ಲಾಭ. ಹೈನುಗಾರಿಕೆನ ಒಂದು ಉದ್ಯಮ ಮಾಡ್ಕೋಬೇಕಂತ ತಾವು ಹೇಳ್ತಾ ಇದ್ದಾರೆ ಸರ್, ತುಂಬಾ ಸಂತೋಷ ಸರ್. ಅದೇ ರೀತಿ ನಮ್ಮ ರೈತರು ತಮ್ಮ ಜೊತೆ ಮಾತಾಡಬೇಕು, ಈ ಹೈನುಗಾರಿಕೆ ಉದ್ಯಮದ ಕುರಿತು ತಮ್ಮಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕಂದ್ರ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ನಂಬರ್ ತಗೊಳ್ರಿ, ನಂದು ಡಾಕ್ಟರ್ ಪ್ರಹ್ಲಾದ್ ಎಸ್ ಪಾಟೀಲ್, ಮುಖ್ಯ ಪಶು ವೈದ್ಯಾಧಿಕಾರಿ, ಜಿಲ್ಲಾ ಪಶು ವೈದ್ಯಕೀಯ ಪಾಲಿಕ್ಲಿನಿಕ್, ವಿಜಯಪುರ. ನಮ್ದು ಮೊಬೈಲ್ ನಂಬರ್ ತಗೊಳ್ರಿ, 8133995851 ಈ ಒಂದು ಮೊಬೈಲ್ ನಂಬರ್ಗೆ ತಾವು ಏನೇ ಹೈನುಗಾರಿಕೆ ಬಗ್ಗೆ ಏನೇ ಸಲಹೆ ಸೂಚನೆ ಬೇಕಾಗಿತ್ತು ಅಂತಂದ್ರೆ ಯಾವುದೇ ಟೈಮ್ನಲ್ಲಿ ತಾವು ಪಡೆಯಬಹುದು. ತುಂಬಾ ಸಂತೋಷ ಸರ್. ಆತ್ಮೀಯರೇ, ಈಗ ಡಾಕ್ಟರ್ ಪ್ರಹ್ಲಾದ್ ಎಸ್ ಪಾಟೀಲ್ ಅವರು ಹೇಳಿದಂತ ನಂಬರ್ ಅನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 8139958517 ಈ ನಂಬರ್ ಕರೆ ಮಾಡಿ ಡಾಕ್ಟರ್ ಪ್ರಹ್ಲಾದ್ ಎಸ್ ಪಾಟೀಲ್ ಅವರ ಜೊತೆ ಮಾತಾಡಿ ಹೈನುಗಾರಿಕೆ ಕುರಿತು ತಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಡಾಕ್ಟರ್ ಪ್ರಹ್ಲಾದ್ ಎಸ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಹೈನುಗಾರಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈ ತನಕ ಪಶುಸಂಗೋಪನೆಯಲ್ಲಿ ಜಾನುವಾರು ಹಾಗೂ ಕರುಗಳ ಪಾಲನೆ ಪೋಷಣೆ ಈ ವಿಷಯವಾಗಿ ವಿಜಯಪುರದ ಜಿಲ್ಲಾ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾ ಪ್ರಹ್ಲಾದ್ ಎಸ್ ಪಾಟೀಲ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ರಾಯ್ ಸಾಳುಂಕೆ. ಈಗ ನಿಂಗಣ್ಣ ಮಂಟಾಳ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ.